ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 2020-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಹಿಂಗೆ ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಎದಿ ಹಾಲಿನ ಜೊತೆಗೆ ಪೂರಕ ಆಹಾರ ಆರಂಭಿಸು. ಕೂಸಿಗೆ 2 ವರ್ಷ ತುಂಬು ತನಕ ಎದಿ ಹಾಲ ಉಣಿಸ್ಬೇಕ್ವಾ? ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಿಸಾನ್ ಮಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಅಡಿಕೆ ಕೃಷಿಯ ಅನುಭವಗಳನ್ನು ಕುರಿತು ಚಿತ್ರದುರ್ಗ ತಾಲೂಕು ಬೆಟ್ಟದ ನಾಗೇನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಸ್ಎಸ್ಸಿ ಮಲ್ಲಿಕಾರ್ಜುನಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ಮಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಬೆಟ್ಟದ ನಾಗೇನಹಳ್ಳಿಯ ಹಿರಿಯ ಪ್ರಗತಿಪರ ಕೃಷಿಕರನ್ನೊಬ್ಬರನ್ನ ಮಾತಾಡಿಸ್ತಾ ಇದ್ದೀವಿ. ಅವರ ಹೆಸರು ಎಸ್ ಸಿ ಮಲ್ಲಿಕಾರ್ಜುನಪ್ಪ ಅಂತೇಳಿ. ಅವರು ಸಾಕಷ್ಟು ವರ್ಷದಿಂದ ಈ ಒಂದು ಅಡಿಕೆ ಮತ್ತು ತೆಂಗನ್ನು ಯಾವ ರೀತಿ ಲಾಭದಾಯಕವಾಗಿ ಬೆಳ್ಕೊಂಡು ಬರ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಲ್ಲಿಕಾರ್ಜುನಪ್ಪ ಅವರೇ. ನಮಸ್ಕಾರ ಸರ್. ಹೇಳಿ ಮಲ್ಲಿಕಾರ್ಜುನಪ್ಪ ಅವರೇ, ಈ ಒಂದು ಅಡಿಕೆ ಕೃಷಿ ಮತ್ತು ತೆಂಗಿನ ಕೃಷಿ ಅಂತಂದರೆ ನೀವು ಎಷ್ಟು ವರ್ಷಕ್ಕೆ ಇಲ್ಲಿ ಮಾಡ್ತಾ ಬಂದಿದ್ದೀರಾ? ಸರ್, ನನಗೆ ಇವಾಗ 71 ವರ್ಷ ಸರ್. 1968 ಇಸ್ವಿಯಿಂದಲೂ ನಾವು ವ್ಯವಸಾಯಕ್ಕೆ ಬಿದ್ದೆ ಸರ್. ವ್ಯವಸಾಯದಲ್ಲಿ ನಮ್ಮ ತಂದೆಯವ್ರು ಏನು ಮಾಡಿದರು ಆ ಒಂದು ಇದ್ರ ಪ್ರಕಾರವಾಗಿ ನಾನು ನಡ್ಕೊಂಡು ಬಂದೆ ಸರ್. ಈಗ ನಿಮ್ಮ ತಂದೆಯವ್ರ ಕಾಲದಿಂದಲೂ ಈ ಅಡಿಕೆ ಮತ್ತು ತೆಂಗನ್ನು ಬೆಳೀತಾ ಬಂದಿದ್ದೀರ? ನಮ್ಮ ತಂದೆ ನಮ್ಮ ತಾತನ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದೀವಿ ಸರ್. ಈ ಅಡಿಕೆ ಮತ್ತು ತೆಂಗನ್ನೇ ಹೆಚ್ಚಾಗಿ ನಾವು ಬೆಳಿಬೇಕು ಮುಖ್ಯ ಬೆಳೆಯಾಗಿ ಅಂತೇಳಿ ಯಾಕೆ ಅನಿಸ್ತು ನಿಮಗೆ? ಸರ್, ನಮ್ಮದು ವೃತ್ತಿನೇ ಅದ ಸರ್. ಅಡಿಕೆ ತೋಟ ಮಾಡಿದ ವೃತ್ತಿ ನಮ್ಮದು. ಆಮೇಲೆ ಜಮೀನು ಮಾಮೂಲು ಏನಿದೆ ಅವೆಲ್ಲ ನಾವು ಮಾಡೋಕ್ಕಾಗ್ತಿರಲಿಲ್ಲ. ನಮ್ಮ 3-4 ಜೊತೆ ಎತ್ತಿದ್ದು ಮಾಡಿದ್ವಿ ಮಟ್ಟಿದ್ವಿ ಅವತ್ತಿನ ಕಾಲದಾಗೆ. ಇದೇನು ಫರ್ಟಿಲೈಸರ್ ಅನ್ನೋದು ನಮಗೇನು ಗೌರ್ಮೆಂಟ್ ಗೊಬ್ಬರ ಅನ್ನೋದು ಗೊತ್ತಿಲ್ಲ ಅವತ್ತಿನ ಟೈಮ್ನಾಗೆ. ಬರೇ ತಿಪ್ಪೆ ಗೊಬ್ಬರ. ನಾವೊಂದು 50-60 ದನ ಕರುಗಳಿದ್ವಿ ಸರ್. ನಮಗೆ ಇದುವರೆಗೆ ಇದ್ದು ಹಾಲು ಕರೆಯೋದೇ ಒಂದು ಕೆಲಸ, ಸಗಣಿ ಹೊಡೆಯೋದೇ ಒಂದು ಕೆಲಸ. ನಮ್ಮ ಅಜ್ಜರಿಗೆ ವಿಪರೀತ ಗೊಬ್ಬರ ಆಗೋದು. ನಮ್ಮ ಮನೆ ಗೊಬ್ಬರನೇ ನಾವು ಹಾಕ್ತಿದ್ವಿ, ಎಲ್ಲ ತೋಟಗಳಿಗೂ ಮನೆ ಗೊಬ್ಬರನೇ ಹಾಕ್ತಿದ್ವಿ. ಈಗ ನೀವು ಪ್ರಾರಂಭದಲ್ಲಿ ಕೃಷಿಗೆ ಬಂದಾಗ ಸಾಕಷ್ಟು ಹೈನುಗಾರಿಕೆಯನ್ನು ಮಾಡಿದ್ವಿ ಅಂತ ಹೇಳಿ ಮಾಡಿದ್ವಿ. ಆ ಒಂದು ಹೈನುಗಾರಿಕೆಯನ್ನು ಇವತ್ತು ಸಹ ಯಾಕೆ ಮುಂದುವರಿಸ್ಕೊಂಡು ಬಂದಿಲ್ಲ? ಸರ್, ಮುಂದುವರ್ಸ್ಕೊಂಡು ಬರೋಕ್ಕೆ ನಮ್ಮ ಕೈಲಿ ಆಗಲ್ಲ. ನಾವು 3 ಜನ ಅಣ್ಣ ತಮ್ಮಗಳಿದ್ರು, ಎಲ್ಲರೂ 3 ಬೇರೆ ಬೇರೆ ಆಗ್ಬಿಟ್ರು. ಅದು ಮಾಡೋಕ್ಕೆ ಇವತ್ತು ಕೂಡ ದೊಡ್ಡ ಮನೆ ಐತೆ, ರಪ್ಪ ಐತೆ, ದರಿ ಮನೆ ಐತೆ, ಎಲ್ಲ ಐತೆ. 60 ಅಡಿ ಆಗಲ್ಲ, 90 ಅಡಿ ಉದ್ದದ್ದು ಮನೆನೂ ಐತೆ. ಈಗ ನಿಮ್ಮ ತಂದೆಯವ್ರ ಕಾಲದಲ್ಲಿ ಈಗ ಅಣ್ಣ ತಮ್ಮಂದಿರೆಲ್ಲ ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಅವತ್ತಿನ ಒಂದು ಕೃಷಿ ಜೀವನ ಉತ್ತಮ ಇತ್ತು ಅಂತ ಹೇಳ್ತೀರಾ? ಅವತ್ತಿನ ಭಾಳ ಚೆನ್ನಾಗಿದೆ ಸರ್. ಅಂದರೆ ಅವತ್ತಿನ ದಿನದಲ್ಲಿ ಸಾಕಷ್ಟು ಅಂದರೆ ನಾಟಿ ತಳಿಗಳನ್ನೇ ಅಷ್ಟು ಜಾಸ್ತಿ ಸಾಕಾಣಿಕೆ ಮಾಡಿದ್ರೆ ಸರ್. ಬರೀ ನಾಟಿ ಇದ್ದ 4 ಜೊತೆ ಎತ್ತು, ದನ, ಕರ, ಎಮ್ಮೆ ಅವೆಲ್ಲ ಇದ್ದವು. ಈಗ ನೀವೆಲ್ಲ ಬೇಸಾಯಗಳನ್ನೆಲ್ಲ ಹೊಡೆಯೋದು ಕಲ್ತ್ಕೊಂಡ್ರಿ? ಬೇಸಾಯ ಹೊಡೆಯೋದು ನಾನು ಕಲ್ತಿಲ್ಲ ಸರ್. ಅಡಿಕೆಯಲ್ಲಿ ನಾನು ನಿಪುಣ ಆಗ್ಬಿಟ್ಟೆ. ಅಡಿಕೆ ತೋಟ ಹೆಂಗೆ ಕರೆಸ್ಪೆಂಡೆನ್ಸ್ ಮಾಡೋದು, ಯಾವ ಥರ ಬೇಸೋದು, ಯಾವ ಥರ ಕೆಡಿಸೋದು, ಯಾವ ಥರ ಸುಲಿಸೋದು. ದಿವಸ ನಾನು ಒಂದು 70-80 ಜನಕ್ಕೆ ಕೆಲಸ ಕೊಡ್ತಿದ್ದೆ ನೋಡಿ ಸರ್. ಒಂದು 4-5 ತಿಂಗಳಿಂದ ಸುಮಾರು ಆಗಸ್ಟ್ ಸೆಪ್ಟೆಂಬರ್ನಿಂದ ಅಪ್ ಟು ಯುಗಾದಿ ತನಕ ನಾನು ಕೆಲಸ ಕೊಡ್ತಿದ್ದೆ ನೋಡಿ ಸರ್. ಚಾಲಿ ಬಿಡ್ತಿದ್ವಿ, ಅಡಿಕೆ ಸುಲಿಸ್ತಿದ್ವಿ. ಪ್ರೊಸೆಸಿಂಗ್ ಭಾಳ ಕಷ್ಟದ ಅದು. ಈಗ ನೀವು ಕೇಳಿ ಯಾವತ್ತೂ ಕೊಟ್ಟಿಲ್ಲ ಸರ್. ನಾವು ಕೇಳಿ ಮಾಡ್ತಿದ್ವಿ, ಕೇಳಿ ಮಾಡಿ ಅರ್ಧ. ನಾವು ಹೆಚ್ಚು ಕಮ್ಮಿ ಒಂದು 25-30 ಎಕರೆ ತೋಟ ನಮ್ಮ ತಂದೆಯವ್ರು ತಗೊಂಡ್ರು. ನಾನು ಅದಕ್ಕೆ ಅವ್ರಿಗೆ ಹೆಗಲು ಕೊಟ್ಟೆ. ಈಗ ಪ್ರಾರಂಭದಲ್ಲಿ ಎಷ್ಟು ಜಮೀನು ಇತ್ತು ನಿಮ್ಮದು? ನಮ್ಮಪ್ಪರು ಬೇರೆ ಆದಮೇಲೆ ಒಂದು 3-3.5 ಎಕರೆ ತೋಟ ಇತ್ತು, ಒಂದು 60-70 ಎಕರೆ ಬೆದ್ಲಿತ್ತು. ಬೆದ್ಲೆಲ್ಲ ಮಾಡ್ತಿದ್ವಿ, ಆದರೆ ಸರಿ ಹೋಗಲ್ಲ ನಮಗೆ. ತೋಟಗಳು ಜಾಸ್ತಿ ತಗೊಂಬಿಟ್ಟು ಕೇಣಿಗಳು ಅವತ್ತಿನ ಕಾಲದಾಗೆ 300-400-500 ಲಕ್ಷ ಅಂತ. ಇವತ್ತಿನ ಕಾಲದಾಗೆ 3-4 ಕೋಟಿ ಇದ್ದಂಗೆ. 2 ಎಕರೆ ಕಣದಲ್ಲಿ ಕೂಡ ನಮಗೆ ಸಾಲದ್ ಬಿಡೋದು, ಅಷ್ಟು ಕರೆಸ್ಪಾಂಡೆನ್ಸ್ ಮಾಡ್ತಿದ್ವಿ. ಎಲ್ಲಕ್ಕೆ ಸಸ್ತಾ ಕೂಲಿ ಸಹ ₹1 ಎಣ್ಣಳಿ ಕೊಟ್ಟಿದ್ವಿ. ಗಂಡಾಳಿಗೆ ಬರೇ ₹3 ಅಂದ್ರೆ ಅವತ್ತಿನ ಕೂಲಿ. ಅವತ್ತಿನ ಕೂಲಿ ಏನು ಇವತ್ತಿನ ಕಾಲದಂಗೆ? ಅಯ್ಯೋ ಮಾತಾಡಂಗಿಲ್ಲ ಬಿಟ್ಟು. ಇನ್ನೊಂದು ಹೇಳ್ತೀನಿ ಸರ್ ನಿಮಗೆ, ನಿಜವಾಗಿ ದುಃಖ ಬರುತ್ತೆ. 2003 ಕಂಪ್ಲೀಟ್ ತೋಟ ಉಣ್ಗೋಗ್ಬಿಡ್ತು ಸರ್. 18 ಎಕರೆ ಅಡಿಕೆ ತೋಟ. ಏನು ಮಾಡ್ಬೇಕು ಹೇಳ್ರಿ? ಹೆಂಗೆ ಮಾಡ್ಕೊಳೋದು ಅಂತ ಬಿತ್ತು ನೋಡ್ರಿ. ಬ್ಯಾಂಕಿನ ಸಾಲ ಕೊಡರಿ ಕೊಡಬೇಕು, ಏನು ಮಾಡಬೇಕು? ನಮ್ಮ ಮನೆಯವರು ದಲ್ಲಾಲಿ ಅಂಗಡಿ ಮಾಡ್ತಾರೆ ನೋಡ್ರಿ. ನಾವು ಕೊಟ್ಟರು ಇಸ್ಕೊಂಡಾರಲ್ಲ, ಏನು ಮಾಡಬೇಕು ಅಂತ. ಆಮೇಲೆ ಕಂಪ್ಲೀಟ್ ಒಣಗೋಗ್ಬಿಡ್ತು ಸರ್. ಮೇಯ್ನ್ ರೋಡ್ನಾಗ ತೋಟ ಇರೋದು, ನಾವು ಯಾರು ನೋಡಿದ್ರೆ ತಲೆ ತಗ್ಗಿಸ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ. ಇಡೀ ಊರಿಗೆ ಇಬ್ಬಿಬ್ಬರ ಒಣಗಿದ್ದು ನಾನು ಸುಮಾರು ಒಂದು 100 ಬೋರ್ಗಳು ತರಿಸಿದ್ದು, 5 miles ದೂರ ಪೈಪ್ಗಳು ಹಂಗೆ ಬಿದ್ದು ನಮ್ಮ ಮೂರು ಎಕರೆ. ಇಷ್ಟೆಲ್ಲ ಮಾಡಿ ಸರ್ ಕೊನೆಗೆ ನಮ್ಗೆ ಯಾಕೆ ಮತ್ತೆ ದೇವ್ರ ಬುದ್ಧಿ ಬಂತೇನೋ 2006 ಮತ್ತೆ ಪ್ರಾರಂಭ ಮಾಡಿದೆ ಸರ್. ಅದಾದಮೇಲೆ ತೆಗಿ ಹಿಂಗೆ ಕುತ್ಕೊಂಡ್ರೆ ಇರೋದು ಬೇಡದ ಅಂತ ಆ ನೆಕ್ಸ್ಟ್ ಇಯರ್ ಅದೇ ಬೋರ್ಗಳು 150 ಹೊಡೆದೊಂದು ಬೋರು, 180 ಹೊಡೆದ ಫುಲ್ ಇಂಪ್ರೂವ್ಮೆಂಟ್ ಸರ್. ಅಂದ್ರೆ ಮಳೆಗಾಲ ಮಳೆಗಾಲ ಚೆನ್ನಾಗಾಯ್ತು. ಆತು ತೆಗಿಯಾಗಿ ಅಂತ ಮತ್ತೆ ಚಾಲು ಮಾಡಿದೆ. ಅಡಿಕೆ ಗಿಡನ ಕಟ್ಟಿ ಮತ್ತೆ ಬಾಳೆ ಬೆಳೆದೆ, ಒಂದು 300,000 ರೂಪಾಯಿ ಬಾಳೆ ಬೆಳೆದೆ. ಹೆಚ್ಚು ಕಮ್ಮಿ ಇವಾಗ 4.5 ಎಕರೆ ಅಡಿಕೆ ತರ ಬಂದಿದೆ ಸರ್, ಚೆನ್ನಾಗಿ ಬೆಳೀತಾ ಇದ್ದೀನಿ. 1 ಎಕರೆಗೆ ನನ್ನ ಸ್ನೇಹಿತರೊಬ್ರು ಇದ್ರು, 18 ಕ್ವಿಂಟಲ್ ಬೆಳೀತಾರೆ ಸರ್. ಅಂದ್ರೆ ಒಣಡಿಕೆ ಒಣಡಿಕೆ 18 ಕ್ವಿಂಟಲ್ ಅಂದ್ರೆ ಎಷ್ಟಾಯ್ತು ಇವತ್ತಿನ ಲೆಕ್ಕ 46,500 ರೂಪಾಯಿ ಇದೆ. ಅದಕ್ಕೆ ಇದು ಏನಂದ್ರೆ ಇಂಪಾರ್ಟೆಂಟ್, ನೀರು ಬೇಕು, ಟೈಮ್ ಟು ಟೈಮು ಗೊಬ್ಬರ ಬೇಕು. ಕೊಟ್ಟಿಗೆ ಗೊಬ್ಬರನೇ ಇಂಪಾರ್ಟೆಂಟ್ ಸರ್. ಇವೆಲ್ಲ ನಾವೆಲ್ಲ ಮೇಲ್ ಗೊಬ್ಬರ ಅವೆಲ್ಲ ಹಾಕೋದಿಲ್ಲ. ವರ್ಷಕ್ಕೊಂದ್ಸರಿ ಗೊಬ್ಬರ ಕೆರೆ ಮಣ್ಣು ಹಾಕ್ಸಿಬಿಟ್ರೆ ನೀವು ಹಂಗೆ ಎಲ್ಲ ಒಂದೊಂದು ಗಿಡಕ್ಕೆ 8-10 ಕುಂಚಿಗಳಿಸ್ಬಿಟ್ಟದ. ಅಂದ್ರೆ ಒಂದು ಅಡಿಕೆ ಮರದಲ್ಲಿ ಎಷ್ಟು ಇವು ಗೊಂಚಲು ಹೊಡೆದ್ರೆ ನಿಮಗೆ ಒಳ್ಳೆಯ ಇಳುವರಿ ಅಂತ ಹೇಳ್ಬೋದು ಸಾ? ಆವರೇಜ್ 4 ಕೊಡ್ತೀವಿ ಸಾಕು ಸರ್. ಸರಿಯಾಗಿ ಕುಂಚಿಗೆ ಇದ್ರೆ ಒಂದು ಕುಂಚಿಗೆ ನಾನು ಲೆಕ್ಕ ಮಾಡಿದ್ದೀನಿ, ನಾನು ಲೆಕ್ಕಿಸ್ತ 3/4 kg ಬರುತ್ತೆ. ಅಂತಂದ್ರೆ 4 ಗೊಂಚಲಿಗೆ ಎಷ್ಟಾಯ್ತು ಅಲ್ಲಿಗೆ? ಯಾಕಂದ್ರೆ 3 kg ಆಯ್ತಲ್ಲ ಸರ್, ಇದನ್ನ ರೇಟ್ ಏನು ಗೊತ್ತಾ? 430 ರೂಪಾಯಿ. ಅಂದ್ರೆ ನೀವು ಒಣಡಿಕೆ ಹೇಳ್ತೀರಿ? ನೀವು ಒಣಡಿಕೆ ಸರ್, ಒಣಡಿಕೆ ಒಂದು ಕ್ವಿಂಟಲ್ಗೆ 13.5 kg ನಾವು ಕೊಟ್ಟಿದ್ವಿ ಗುತ್ತಿಗೆ, 13.5 kg ಟೈಪ್ ಕೊಟ್ಟಿದ್ವಿ. ಈಗ 1 ಕ್ವಿಂಟಲ್ ಹಸಿಕಾಯಿ ಕೊಟ್ಟರೆ ಅವರು 13.5 kg ಒಣಡಿಕೆ ಕೊಡ್ತಾರೆ ನನಗೆ, ಆ ಟೈಪ್ ಹೇಳಿದ್ದು ನಾನು. ಈಗ ನೀವು ಪ್ರಾರಂಭದಲ್ಲಿ ನೀವು ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ರಿ ಅಂದ್ರೆ ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರ ಕೊಡ್ತಾ ಇರಲಿಲ್ಲ? ಇಲ್ಲ, ಕೊಟ್ಟಿಲ್ಲ ಸರ್. ಅಂದ್ರೆ ಅವತ್ತಿನ ಒಂದು ಇಳುವರಿ ಗುಣಮಟ್ಟದ ಅಡಿಕೆಗೂ ಈಗಿನ, ಈಗೆಲ್ಲ ನೀವು ರಾಸಾಯನಿಕ ಗೊಬ್ಬರ ಕೊಡ್ತಾ ಇದ್ರಿ ಅಂದ್ರೆ ಇವತ್ತಿನ ಒಂದು ಗುಣಮಟ್ಟದ ಅಡಿಕೆಗೂ ಇಳುವರಿಗೂ ಏನು ಬದಲಾವಣೆ ಕಂಡಿದ್ರಿ? ಬದಲಾವಣೆ ಅಂದ್ರೆ ನಿಮ್ದು ಏನು ನೀವು ಹೇಳ್ತಿರೋದು, ರಾಸಾಯನಿಕ ಗೊಬ್ಬರ ಕೊಟ್ಟರೆ ಇನ್ನ ಭೂಮಿ ಕೆಟ್ಟೋಗ್ತದೆ. ಕಂಪ್ಲೀಟ್ ಆಗಿ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಖಂಡಿತ 2 ವರ್ಷಕ್ಕೊಂದ್ಸರಿ ಹಾಕಿ ಸರ್, ಅದು ಫಲವತ್ತತೆ ಎಲ್ಲಿಗೂ ಹೋಗಿರಲ್ಲ. ಒಳ್ಳೆ ಮಣ್ಣು ಗೊಬ್ಬರ ಹಾಕಿ ಕ್ಲೀನಾಗಿ ನೀರು ಕಟ್ಟಿಬಿಟ್ರೆ ಅದು 1-4 ಆಗ್ತದೆ. ಈಗ ಮತ್ತೆ ಈಗ ನೀವು ರಾಸಾಯನಿಕ ಗೊಬ್ಬರ ಕೊಡ್ತಾ ಇಲ್ಲ? ಇಲ್ಲ, ಖಂಡಿತ ಕೊಟ್ಟಿಲ್ಲ ಸರ್. ನಾನು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೀನಿ, ಕಂಪ್ಲೀಟ್ ಕೊಟ್ಟಿಗೆ ಗೊಬ್ಬರನೇ ಕೊಡೋಕೆ. ಮಣ್ಣು ಗೊಬ್ಬರ, ಒಂದು ಪುಟ್ಟಿ ಮಣ್ಣು, ಒಂದು ಪುಟ್ಟಿ ಗೊಬ್ಬರ ಹಾಕಿ ನೀರು ಬಿಟ್ಬಿಡ್ತೀವಿ. ನಾನು ಬಿಡೋ ನೀರು ಅಂತ ಸರ್, ಓನ್ಲಿ ಫಾರ್ ಡ್ರಿಪ್ ಇರಿಗೇಷನ್, ಫ್ಲಡ್ ಹಾಕೋಕ್ಕೆ ನಮ್ಮಿಲ್ಲ ನೀರು. ಒಟ್ಟು 3.5 ನನಗೆ ಬರ್ತಾ ಇತ್ತು ನೀರು, ಇವಾಗ ಅದಕ್ಕೆ ಎಲ್ಲ ಆಯ್ತು. ಈಗ ನೀವು 3 ಅಣ್ಣ ತಮ್ಮಂದಿರಿದ್ರಿ ಅಂತ ಹೇಳಿ, ಈಗ 3 ಡಿವೈಡ್ ಆದ್ಮೇಲೆ, ಬೇರೆ ಬೇರೆ ಆದ್ಮೇಲೆ ನಿಮ್ಮ ಭಾಗಕ್ಕೆ 8 ಅಡಿಕೆ ತೋಟ ಬಂದಿದೆ? ನಮ್ಮ ಭಾಗಕ್ಕೆ ಟೋಟಲಿ ಬಂದದ್ದು 1.8 ಇತ್ತು ಸರ್. ಸಾಕು ಕಟ್ಟ ಬಂದ್ಬಿಡ್ತು ಕೊಟ್ಟೆ. ಈಗ 5 ಐತೆ. ಈಗ 5 ಮಾತ್ರ ನಿಮ್ಮಲ್ಲಿ ಉಳಿದಿದೆ? ಉಳಿದಿದೆ. ಈಗ 5 ಅಡಿಕೆ ತೋಟ ಅಂತಂದ್ರೆ ಒಂದೇ ಫ್ಲಾಟ್ ಬರುತ್ತಾ? ಅಕ್ಕಪಕ್ಕನೇ ಬರ್ತದೆ, ಸ್ವಲ್ಪ ಕೆಳಗಡೆ, ಅಲ್ಲ ದೂರ ಏನಾಗಲ್ಲ. ಈಗ 5 ಅಡಿಕೆ ತೋಟದಲ್ಲಿ ಎಷ್ಟು ಕೊಳವೆ ಬಾವಿ ಹಾಕಿಸಿ ಈಗ ನೀರು ಎತ್ತಾ ಸರ್? 2 ಕೊಳವೆ ಬಾವಿ ನಾನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ. ಈಗ ಸಖತ್ ತೋಡಿದ್ಬಿಟ್ಟು ನೀರು, ಒಂದು 1.5 ಒಂದು 2 ಫುಲ್ ಪ್ರಜ, ಒಟ್ಟಿಗೆ ಅಲ್ಲಿಗೆ 3.5-4 ನೀರಾಗುತ್ತೆ. ಏನು ಒಂದು ರೌಂಡ್ಗೆ ಒಂದು ತೋಟ ಆಗುತ್ತೆ ಸರ್. ಈಗ ಹಿಂದೆಲ್ಲ ಮಳೆ ಹೋಯಿತು, ನೀರಿನ ಅಭಾವ ಆಯಿತು, ಸಾಕಷ್ಟು ಅಡಿಕೆ ಗಿಡ ಒಣಗೋದ್ವು, ಮತ್ತೆ ಪುನಃ ನಾವು ಅಡಿಕೆ ಗಿಡ ಕಟ್ಕೊಂಡು ಬೆಳೀತಾ ಇದ್ವಿ ಅಂತ ಹೇಳಿದ್ರಲ್ಲ. ಈಗ 1 ಮಳೆ ಬರುತ್ತೆ, 1 ಮಳೆ ಬರಲ್ಲ, ಅಂಥ ಸಂದರ್ಭದಲ್ಲಿ ಈಗ 1 ಮಳೆ ಇಲ್ಲದಂಥ ಟೈಮಿನಲ್ಲಿ ನಾವು ಭೂಮಿಯಲ್ಲಿ ನೀರು ಅಭಿವೃದ್ಧಿ ಆಗಬೇಕಂತಂದರೆ ಮಳೆ ಬಂದ ವರ್ಷ ಅಂದರೆ ನಮ್ಮ ಜಮೀನಿನಲ್ಲಿ ಬಿದ್ದಂಥ ಮಳೆ ನೀರನ್ನೇ ಅಲ್ಲೇ ಒಂದು ಇಂಗುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಈಗ ನಮ್ಮ ಜಮೀನು ಸುತ್ತಲೂ ಬದುಗಳ ನಿರ್ಮಾಣ ಮಾಡೋದಾಗಿರ್ಬೋದು, ಈಗ ಇಂಗು ಗುಂಡಿಗಳ ನಿರ್ಮಾಣ ಆಗಿರ್ಬೋದು, ಅಥವಾ ಚೆಕ್ ಡ್ಯಾಮ್ಗಳು ಎಲ್ಲೇ ಒಂದು ಕಡೆ ಮೂಲೆಗೆ ಮಾಡೋದಾಗಿರ್ಬೋದು, ಇಂಥವನ್ನೆಲ್ಲ ಮಾಡ್ಕೊಂಡಿದ್ರೆ ನೀವು ಮಾಡ್ಕೊಂಡು ಬದಾಕ್ಸಿ ಲಾಸ್ಟ್ಗೆ ಡೆಡ್ ಎಂಡ್ಗೆ ಬದಾಕಿ ಅಲ್ಲೇ ಬೋರ್ಗಳದೆ ಇಂಪ್ರೂವ್ಮೆಂಟ್ ಅದೇ ಆಗುತ್ತೆ. ಮತ್ತು ನಾವು 10 10 ಎಷ್ಟು ಕಟ್ಬಿಟ್ಟು ಟ್ಯಾಂಕರ್ನ ನಿರ್ವಹಿಸಿ ಸರ್, 50,000 ಅದಕ್ಕೆ ಹೋಗ್ಬಿಟ್ಟು ಅಂದ್ರೆ ಅವಾಗೆಲ್ಲ ಖರ್ಚು ಜಾಸ್ತಿ ಆಗಿದೆ. ಆ ಖರ್ಚು ಅಂದರೆ ನಾವು ಜೀವನ ನಾವು ಕಾಣ್ತೀವಲ್ಲ ಜೀವನದಾಗ, ಈ 71 ಇವಾಗ ಅಡಿಕೆ ತೋಟನೇ ನೋಡ್ತಿಲ್ಲ ನಂಗೆ ಆಗ್ಬಿಡ್ತು. ಈಗ ಎಲ್ಲೇ ಒಂದು ಕಡೆ ಅಡಿಕೆ ಒಣಗಿದಾಗ ಈಗ ಬೇರೆ ಒಂದು ತೋಟಗಾರಿಕೆ ಬೆಳೆ ಬೆಳಿಬೇಕು ಅಂತ ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಸು ಹೋಗಲಿಲ್ಲ? ಇಲ್ಲ ಸರ್, ನಮ್ಮಲ್ಲಿ ಭೀಮಸಮುದ್ರ ಏರಿಯಾ ಅಂದರೆ ಸುಮಾರು 6,500 ಭೀಮಸಮುದ್ರ ಕೆರೆ ಅಚ್ಚುಕಟ್ಟು ಬಾಂಗಾಣಿ ಇದೆ ಸರ್. ಬೇರೆ ಏನೇನು ಫಸಲಾಕಕ್ಕೆ ಇಷ್ಟಪಡೋದಿಲ್ಲ, ಎಲ್ಲ ಬರೀ ಅಡಿಕೆನೇ ಹಾಕಿ, ಬರೀ ಅಡಿಕೆ, ತೆಂಗು ಕಡಿಸುತ್ತಿ, ತೆಂಗು, ಮಾವು, ಆಮೇಲೆ ಸುತ್ತಲೂ ನಾವು ತ್ಯಾಗದ ಮರ ಹಾಕ್ಸಿದ್ನಿ. ಇಷ್ಟು ಹಿಡಿದಪ್ಪ ಒಂದು 3 ಸುತ್ತಳದೆ ಬರುತ್ತೆ. ನಾನು ಸ್ವಂತಕ್ಕೆ ಹಾಕ್ಸಿದ್ದೆ ಅದು 30 ಗಿಡಗಳು, ಇನ್ನ ಒಂದು 60 ಗಿಡ ಇದೆ. ಅಂದ್ರೆ ಅದೇ ಸಾಕಷ್ಟು ನಿಮ್ಗೆ ಅದೇ ತನಕ ಆಗುತ್ತೆ. ಏನು ನಾವು ಕಾಣ್ತೀವಿ ಲೋಕ, ನಮ್ಮ ಮೊಮ್ಮಕ್ಕಳು ಕಾಣ್ತಾರೆ. ಇದು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಈಗ ನೀವು ಪ್ರಾರಂಭದಿಂದಲೂ ಅಡಿಕೆ ಹಾಕಿದ ದಿನದಿಂದ ಇವತ್ತಿನವರೆಗೆ ಯಾವುದೇ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ? ಕೊಟ್ಟಿಲ್ಲ. ಅಂದ್ರೆ ನಿಮ್ಮ ಭೂಮಿಯಲ್ಲಿ ಅಂದ್ರೆ ಎರೆಹುಳುಗಳ ಸಂಖ್ಯೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಇದನ್ನೇನಾದ್ರೂ ಗಮನಿಸಿದ್ರೆ ನೀವು? ಆಗಿದೆ ಸರ್, ಆಗಿದೆ ಸರ್. ಅಷ್ಟು ಸುಲಭವಾಗಿಲ್ಲದೆ 4-5 ಕುಂಚಿಗಳು ಅವರಿಗೆ 4-5 ಕುಂಚಿ ಬಿಟ್ಟಿರೋದು ನಮ್ಮ ತೋಟದಲ್ಲಿ. ಈಗ ಬೇರೆ ರಾಸಾಯನಿಕ ಗೊಬ್ಬರ ಕೊಡ್ತಾ ಇದಾರಲ್ಲ ರೈತರು ಅಡಿಕೆ ತೋಟದಲ್ಲಿ, ಅಂತರ್ ತೋಟಗಳಿಗೆಲ್ಲ ನೀವು ಹೋಗಿರಬಹುದು. ಹೋಗಿದ್ದೀನಿ ಸಾ. ಈಗ ಅಲ್ಲೇ ಒಂದು ಭೂಮಿಯ ಗುಣಮಟ್ಟಕ್ಕೂ ನಿಮ್ಮ ಒಂದು ಭೂಮಿಯ ಗುಣಮಟ್ಟ ಬದಲಾವಣೆ ಕಂಡಿದ್ರೆ ನನಗೆ ಕಂಡಂಗೆ ನಮ್ಮ ಏರಿಯಾದಾಗ ಸ್ವಲ್ಪ ಬಹಳ ಕಮ್ಮಿನ ಅದ್ನಿ ಮೇಲ್ ಗೊಬ್ಬರ ಅಂತ ಒಂದೊಂದು ಸ್ವಲ್ಪ ಏನಾರು ಹಾಕ್ಬೋದು. ಈ ಪೊಟ್ಯಾಶು ಬಿಟ್ಟು ಬಿಡ್ಕಂತ ಇವು ಬರ್ತವೆ ಅಡಕೆಕಾಯಿ, ಅದಕ್ಕೆ ಪೊಟ್ಯಾಶ್ ಬೋರಾನ್ ಅವೆಲ್ಲ ಹಾಕಿದ್ರೆ ಬರುತ್ತೆ ಅಂತ ಹಾಕ್ತಾರೆ. ನಾವೇನು ಇದುವರೆಗೂ ಹಾಕಿ ಮುಟ್ಟಿಸಿಲ್ಲ ಸರ್. ಮತ್ತು ನಾವು ಸೊಸಿ ನಾವೇ ಮಾಡ್ಕೊಬಿಡ್ತೀವಿ. ಒಂದು 100 ವರ್ಷ 80 ವರ್ಷ ಹಳೆದೋಟ್ಗಳಿದೆ ನಮ್ಮ ಸ್ನೇಹಿತರು ಜಿ ಎಸ್ ಮಂಜುನಾಥ್ ಅಂತ ಕೇಳಿರ್ಬೇಕು. ಕೃಷಿಯಲ್ಲಿ ಋಷಿ ಅವನು ಭೀಮ್ ಸಮುದ್ರಾಜ. ಅವನು ನೋಡ್ಕೊಂಡು ಅರ್ಥ ನಾವು ಕಲ್ತ್ಕೊತಾ ಇದ್ದೀವಿ. ಈಗ ಸಸಿ ಅಂತಂದರೆ ನೀವೇ ಯಾವ ರೀತಿ ಮಾಡ್ಕೊಳ್ತೀರಿ ಅವನ್ನ? ಸರ್ ಸಸಿ ನಾವು ಪಾಕೆಟ್ನಾಗ ಹಾಕ್ಕೊಂಡು ಮಾಡ್ತೀವಿ ಸರ್. ಮನೆ ಮುಂದೆ ಸಾಕ್ತೀವಿ, ಕೊನೆಗೆ ತೋಟದಾಗ ಸಾಕ್ಬೋದಾಗಿತ್ತು. ಯಾರೋ ಓದ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಓಣಿಸಿದ್ನಿ ಸರಿ, ಒಂದು ಸಾರು ಓಣಿಸಿಬಿಡಿದ್ನಿ, ಐದು ಕ್ಲಾಸ ಬರ್ತಾರೆ ಸರ್. ಈಗ ಗೋಟ್ ತಂದು ನೇರವಾಗಿ ಪಾಕೆಟ್ನಲ್ಲಿ ಪಾಕೆಟ್ನಾಗ ಹಾಕಿದ್ವಿ. ಈ ವರ್ಷ ಸ್ವಂತ ನೆಲದ ಮೇಲೆ ಓಡಿಸ್ಬಿಡ್ತೀವಿ. ಏನಾಗಲ್ಲ, ಕೆಲವು ರೈತರೆಲ್ಲ ಈಗ ಗೋಟು 1,000-2,000 ತಂದು ಒಂದು ಚೀಲದಲ್ಲಿ ಕಟ್ಟಿಡ್ತಾರೆ, ಡೈಲಿ ನೀರು ಹಾಕ್ತಾರೆ, ಅವು ಮೊಳಕೆ ಬರೋ ತನಕ ಪಾಕೆಟ್ನಾಗ ಹಾಕಲ್ಲ. ಅಂದ್ರೆ ಆ ವ್ಯವಸ್ಥೆ ನೀವು ಅನ್ಸರಿಸಿ? ಅದನ್ನ ನಾವು ಮಾಡಿದ್ವಿ, ಭಾಳ ಕೆಲಸ ಸರ್. ಅದು ಇದೇನಿಲ್ಲ, ಒಂದು ಕಬ್ಬಿಣಕ್ಕೆ ಸಾಲು ಹೊಡೆದ್ಬಿಟ್ಟು ನೆಟ್ಕೊಂಡು ಹೋಗಿ ಗರಿ ಹಾಕ್ಬಿಟ್ಟು ನೀರು ಬಿಟ್ಬಿಟ್ಟೆ ಫಸ್ಟ್ ಕ್ಲಾಸಿಗೆ. ಒಂದು 3-4 ತಿಂಗಳಿಗೆ ಮೊಳಕೆ ಹೊರಟು ಬಿಡ್ತೇವೆ. ಆಗಲಿ ಬರ್ತೇವೆ ನಮ್ಮ ಮೇಲೆ, ಅಲ್ಲೇ 3 ತಿಂಗಳಾಯ್ತು ನಾವು ಹಾಕಿ. ಈಗ ಈ ವರ್ಷ ಗೋಟ್ ಹಾಕಿದ್ರೆ ಇನ್ನು 3 ತಿಂಗಳಿಗೆ ಅದು ಮೊಳಕೆ ಬರುತ್ತೆ. ಮೊಳಕೆ ಬರುತ್ತೆ. ಮತ್ತೆ ಅವು ನಾಟಿ ಮಾಡ್ಬೇಕಂತಂದ್ರೆ ಎಷ್ಟು ವರ್ಷ ಬೇಕಾಗುತ್ತೆ? ಇಷ್ಟೇ ಆಗತ್ತೆ ಹಂಗೆ ಬಿಡ್ತೀವಿ ನಾವು. ಫಸ್ಟ್ ಕ್ಲಾಸ್ ಆಗಿರ್ತೈತೆ. ಒಂದು 2 ವರ್ಷ ಸಸಿ ಆಗತ್ತಂಕ ಬಿಡ್ತೀವಿ. ಹಾಂ, 1 ವರ್ಷ 2 ವರ್ಷಕ್ಕೆ ಬಂದ್ಬಿಡ್ತಾವೆ. ನೀವು ಹೇಳಿದ್ರಂಗೆ ಪಾಕೆಟ್ ಮಾಡಿದ್ರೆ ಜಲ್ದಿ ಬರ್ತಾವೆ ಅಷ್ಟೇ. ಈಗ ಪಾಕೆಟ್ ಅಂತಂದ್ರೆ 1 ಕೆಜಿ ಪಾಕೆಟ್ ಮಾಡ್ತೀರಿ ಅಥವಾ 2 ಕೆಜಿ ಮಣ್ಣು ಹಿಡಿಯತ್ತ ಪಾಕೆಟ್ ತಗೊಳ್ಳಿ? ಸರ್ 2 ಕೆಜಿ ಸರ್. 2 ಕೆಜಿ ಬೇರೆ ರೂಟ್ಸ್ ಕೆಳಗಡೆ ಇಳಿಬೇಕಲ್ಲ ಸರ್. ಇಷ್ಟೆ ಇರ್ತಾವೆ ಸರ್, ಹೆಚ್ಚು ಕಮ್ಮಿ 3-4 ಕಡೆ ತಂಗ ಇರ್ತಾವೆ. ಈಗ ಕೆಲವರೆಲ್ಲ 5 ಕೆಜಿ ಪಾಕೆಟ್ನಲ್ಲೂ ಸಸಿ ಮಾಡ್ತಾರೆ. ಅಷ್ಟಾಗ ನಾಟ್ನೆ ಸರಿ ಬೇಕಾಗಿಲ್ಲ ಸರ್. ಈಗ ಪಾಕೆಟ್ಗೆ ಅಂತಂದ್ರೆ ಮಣ್ಣು ಅಷ್ಟೇ ತುಂಬ್ತೀರಿ ಅದಕ್ಕೆ? ಈಗ ಏನೋ ಬೇರೆ ಸಗಣಿ ಗೊಬ್ಬರ ಹಾಕ್ತಿವಿ, ಒಂದೊಂದಿಷ್ಟು ಒಂದೊಂದು 1/2 ಬಕ್ಸಷ್ಟು ಹಾಕ್ತಿವಿ, ಇನ್ನೂ ಚೆನ್ನಾಗಿ ಬರ್ತವೆ. ಈಗ ಗುಣಮಟ್ಟದ ಸಸಿಗಳು ಅಂತಂದ್ರೆ ನಾವು ಪ್ರಾರಂಭದಲ್ಲಿ ಗುಣಮಟ್ಟದ ಗೋಟುಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಗುಣಮಟ್ಟದ ಗೋಟುಗಳಂದ್ರೆ 70-80 ವರ್ಷದ ಹಳೆ ಮರದಾಗ ನಾವು ತಗೊಳ್ಳೋದು. ಏನು ಹೊಸ್ತು 25-30 ವರ್ಷ ನಾನು ಮುಟ್ಟಕ್ಕೋಲ್ಲ. ಈಗ ಹಿಂದೆಲ್ಲ ನಾಟಿ ಅಂತಂದ್ರೆ ಈಗ 9-8 ಇಲ್ಲ 9 ನಾಟಿ ಮಾಡ್ತಾ ಇದ್ದೆ ಸರ್. ನಾನು ಹಂಗೆ ಮಾಡಿರೋದು 9 ಅಡಿ ಉದ್ದ 8 ಅಡಿ ಅಗಲ ತಂಗೆ ಮಾಡಿದ್ರು ಲಾರಿ ಹೋಗ್ತೈತಿ. ಬೇಕಾದ್ರೆ ಅದೇ ದಾಯ ನಾವು ಇಟ್ಟಿರೋದು. ಈಗ ನಾನು ಈಗ ಹೊಸ್ತ ಮಾಡಿರೋದು. ಮೊದಲೆಲ್ಲ 5 ಅಡಿ ದಾಯ ಇರ್ತಿದ್ವಿ. ಬೇಸಾಯ ಹೋಗೋದು ಕಷ್ಟ, ಟ್ರ್ಯಾಕ್ಟರ್ ಹೋಗೋದು ಕಷ್ಟ. ಇವತ್ತು ನೀವು ಟ್ರ್ಯಾಕ್ಟರ್ ಹೆಂಗಾರ ತಗೊಂಡೋಗ್ರಿ. ಅಂದರೆ ಈಗೆಲ್ಲ ರೈತರು 6-7 ಇಲ್ಲ 6-6 ದಾಯದಲ್ಲಿ ನಾಟಿ ಮಾಡ್ತಾರೆ. ಅಂದರೆ ಇದು ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಇಲ್ಲ ಸರ್, ಇಳುವರಿ ಬರಲ್ಲ. ಇಳುವರಿ ಬರೋ ಅಲ್ಲಿ ಒಂದು ಕೆಲಸ ಮಾಡ್ತೀವಿ. 9-9 ಹಾಕ್ತೀರ ಅದಕ್ಕೆ 4 ಅಡಿಗೊಂದು ಮತ್ತೊಂದು ಇರ್ತೀವಿ. ಬೇಕಾದ್ರೆ ದೊಡ್ಡವಾದ ಮೇಲೆ 3/4 ದಾಯ ಅಂತೀವಿ ನಮ್ಮ ಕಡೆಗೆ. ಇದು ಗ್ರಾಮೀಣ ಭಾಷೆ. ಇದು 4 ಗಿಡದ ನಡುವೆ ಒಂದು ಇರ್ತೀವಿ, ಅವಾಗ ಬೇಕಾದ್ರೆ ಬರ್ತದೆ. ಈಗ ಕೆಲವು ರೈತರ ಅಭಿಪ್ರಾಯ ಏನಪ್ಪ ಅಂತಂದರೆ, ಈಗ ಸಾಕಷ್ಟು ಜನ ರೈತರನ್ನ ಮಾತಾಡಿಸಿದಾಗ ಹೇಳ್ತಾರೆ, ಈಗ 9-9 ಅಥವಾ 8-9 ದಾಯದಲ್ಲಿ ನಾಟಿ ಮಾಡಿದರೆ ಇದು ಬುಡಕ್ಕೆಲ್ಲ ಬಿಸಿಲು ಬೀಳುತ್ತೆ, ಸೂರ್ಯನ ಕಿರಣ ಬರುತ್ತೆ, ಅವಾಗ ಒಡೆ ಬರುತ್ತೆ ಮರ. ಆದಷ್ಟು ನಾವು ಒಂದು ಸ್ವಲ್ಪ ದಾಯ ಕಡಿಮೆ ಮಾಡ್ತಾ ಇದ್ವಿ. ಹಾಗಾದರೆ ಬಿಸಿಲು ಬುಡಕ್ಕೆ ಬೀಳಲ್ಲ ಅಂತ ಹೇಳ್ತಾರೆ. ಬಿಸಿಲು ಬೀಳ್ಬೇಕು ಸರ್. ನಾವು ಅಪ್ ಟು 10 ವರ್ಷದ ತನಕ ಸುಣ್ಣ ಬಳಸ್ತೀವಿ, ಒಡೆ ಬರೋದಿಲ್ಲ. ಅವಾಗ ಒಡೆ ಯಾಕೆ ಬರುತ್ತೆ? ಇಲ್ಲದೆ ಸುತ್ತಲೂ ಗರಿಗಳು ಕಟ್ಟಿಸ್ಬಿಡ್ತೀವಿ. ಅಂದರೆ ಸುಣ್ಣ ಹೊಡೆಯೋದ್ರಿಂದ ಸಾಕಷ್ಟು ತನ್ನ ತರುತ್ತೆ. ಅವು ಒಡೆ ಹೊಡೆಯಲ್ಲ, ಒಡೆ ಹೊಡೆದ್ಬಿಟ್ರೆ ಭಾಳ ಕಷ್ಟ, ಕಂಪ್ಲೀಟ್ ಮುಡ್ಕೊಂಬಿಡ್ತದು. ಈಗ ನೀವು ಅಡಿಕೆ ತೋಟದಲ್ಲಿ ವರ್ಷದಲ್ಲಿ ಯಾವ್ಯಾವ ಟೈಮ್ನಲ್ಲಿ ಏನು ಕೆಲಸ ಮಾಡ್ತೀರ ಸರ್? ನಾವು ನೀರು ಕಟ್ಟೋದೇ ಮೋಸ್ಟ್ ಇಂಪಾರ್ಟೆಂಟು. ಅದು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್, ಮೈಕ್ರೋ ಟ್ಯೂಬ್ ಒಂದೊಂದು ಗಿಡಕ್ಕೆ ನೋಡ್ಕೊಂತಲೇ ಬರಬೇಕು, ಬೇರೆ ಕಡೆ ಹೋಗ್ಬಿಡ್ತದು. ಭಾಳ ಕಷ್ಟ, ದನ ಕರುಗಳು ತುಳಿತ ಹತ್ಲಕ್ಕೆ ಹೋಗ್ತೇವೆ ದಿವಸ ರೆಗ್ಯುಲರ್. ಒಂದೊಂದು ಗಿಡಕ್ಕೆ ಹೋಗ್ತಾವೋ ಇಲ್ಲ, ಅದು ಇಂಪಾರ್ಟೆಂಟು. ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ನಾಗೆ ಕಂಪ್ಲೀಟಾಗಿ ಗುಣಿ ಮಾಡಿಸಿ ಗೊಬ್ಬರ ಮಣ್ಣು ಹಾಕ್ಸಿ ಮುಚ್ಚಿಸ್ತೀವಿ, ಮತ್ತು ನೀರು ಬಿಟ್ಬಿಡ್ತೀವಿ. ಅಂದರೆ ವರ್ಷದ ಒಂದೇ ಟೈಮ್ ನೀವು ಗೊಬ್ಬರ ಹಾಕಿ? ಗೊಬ್ಬರ ಒಂದೇ ಸರಿ. ಸಾಕು ಸರ್. ಯಾವ ತಿಂಗಳಲ್ಲಿ ಹಾಕಬೇಕಾಗುತ್ತೆ? ಸೆಪ್ಟೆಂಬರ್ ಅಕ್ಟೋಬರ್ ಹಾಕಿದ್ರೆ ನಡೀತದೆ, ಒಳ್ಳೆ ಮಳೆಗಾಲ ಅವಾಗ. ಅಂದರೆ ಅವಾಗ ನೀವು ಗೊಬ್ಬರ ಕೊಟ್ಟರೆ ಅದು ಆ ಬೆಳೆಗೆ ಉಪಯೋಗ ಆಗಲ್ಲ, ಅದು ಮುಂದೆ ಹೊಡೆಯೋದಕ್ಕೆ ಉಪಯೋಗ ಆಗುತ್ತೆ. ಸೊ ಹೋದ ವರ್ಷ ಹಾಕಿದ್ದು ಈ ವರ್ಷ ತಗೊಂಡಿರ್ತದೆ ನಮ್ಗೆ ಚಾರ್ಜ್ ಆಗುತ್ತೆ. ಹೌದು. ನೀವೇನಿದೆ ರಾಸಾಯನಿಕ ಗೊಬ್ಬರ ಇಮಿಡಿಯೇಟ್ ಇರ್ತದೆ ಅಂತೆ, ಅದು ನಮ್ಗೆ ಯಾಕೂ ಇಷ್ಟ ಬರೋದಿಲ್ಲ ಸರ್. ಲೈಫ್ ಇರಲ್ಲ ಅಂತಾರೆ. ಈಗ ಕೊಟ್ಟಿಗೆ ಒಬ್ಬರ ಜೊತೆ ಕೆರೆ ಮಣ್ಣು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಕೆರೆ ಮಣ್ಣು ಕೊಡ್ತೀವಿ. ಕೆರೆ ಅಂತಂದ್ರೆ ಯಾವ ಊರು ಕೆರೆ ಅಂತ? ನಮ್ಮ ಭೀಮಸಮುದ್ರ ಕೆರೆಗೆ ಐತೆ ಸರ್, ಬೇಕಾದಷ್ಟು ಹೂಳು ಬಂಡು. ಕಪ್ಪು ಮಣ್ಣು? ಕಪ್ಪು ಮಣ್ಣು ಅದಾದ ಒಳ್ಳೆ ಫಲವತ್ತಾದ ಬರೀ ಅದನ್ನೇ ಆಡಿಸ್ತಾ ಇದ್ದೀವಿ. ತೋಟಗಳಿಗೆಲ್ಲ ಆಡಿಸ್ತಾ ಇದ್ದೀವಿ. ಕೆರೆಗೆ 25-30 ಲೋಡು. ಅಂದ್ರೆ ಬುಡಕ್ಕೆ ಅಷ್ಟೇ ಕೊಡಲ್ಲ ನೀವು? ಬುಡಕ್ಕೆ ಕೊಡತ್ತೇವೆ, ಬುಡಕ್ಕೆ ಉಳಿದು ಆಡಿಸ್ಬಿಡ್ತೀವಿ. ಅಂದ್ರೆ ಜಮೀನ್ ತುಂಬ ಎಲ್ಲ ಜಮೀನ್ ತುಂಬ ಆಡಿಸ್ಬಿಡ್ತೀವಿ, ಭಾಳ ಚೆನ್ನಾಗಿರುತ್ತೆ. ಈಗ ನೀವು ಸಾಕಷ್ಟು ವರ್ಷದಿಂದ ಅಡಿಕೆ ಬೆಳೀತಾ ಇದ್ರಲ್ಲ, ನಿಮ್ಮ ಅಡಿಕೆ ಒಂದು ಬೆಳೆಯಲ್ಲಿ ಏನಾದರೂ ಯಾವತ್ತಾದರೂ ರೋಗ ರುಜಿನ ಈ ಥರ ಏನಾದರೂ? ಸರ್, ನಮಗೆ ಇಡಿಮುಂಡೆ ರೋಗ ಅಂತ ಇತ್ತು. ನಾನು ಇಟ್ಲಾಕೆ ಹೋಗಿದ್ದೆ ಸರ್ ಆ್ಯಕ್ಚುಲಿ ಸಂಶೋಧನಾ ಕೇಂದ್ರ. ಅಲ್ಲೋಗಿ ಕೇಳಿದೆ ಎಸ್ ವಿ ರಂಗರಾವ್ ಅಂತ ಬೆಂಗಳೂರು ಜೇಸಿರೋನಾಗಿತ್ತು. ಆ ಅಂಗಡಿಗೂ ಅದೇನೋ ಸಾಮಾನು ತಂದು ಸ್ಪ್ರೇ ಮಾಡಿಸಿದ್ದೆ. ಯಾಕೆ ಮೈಟ್ಸ್ ಬಿದ್ದುಬಿಡ್ದು ಸರ್, ಮೈಟ್ಸ್ ಅಂದರೆ ನಮ್ಮವನು ಕೆಂಪತ್ತಿ ಬಿಡುದು ಒಳಗಡೆ ತೆಗೆದ ಗಿಡನೇ ಕೆಂಪಾಗಿದ್ದು, ಗಿಡನೇ ಕೆಂಪಾಗ್ಬಿಡು ಸರ್, ಒಣಗಿದಂಗೆ ಫಸ್ಟ್ ಕ್ಲಾಸ್ ನೀರು ಕಟ್ಟಿದ್ವಿ ಎಲ್ಲ ಆಗಿತ್ತು. ಇದೇನಿದು ಅಂತೇಳಿ ಆವತ್ತಿನ ಕಾಲದಾಗ ಸರ್ ನಾನು ಹೇಳ್ತಿರೋದು 25-30 ವರ್ಷದ ಕೆಳಗಡೆ ಸ್ಪ್ರೇ ಮಾಡಿಸಿದ್ದೆ, ಫಸ್ಟ್ ಕ್ಲಾಸ್ ಆಗ್ಬಿಟ್ಟು ಚೆನ್ನಾಗಾದ್ರು. ಈಗೆಲ್ಲ ರೋಗ ಇಲ್ಲ? ಇಲ್ಲ ಸರ್, ಈಗ ಸದ್ಯಕ್ಕೆ ಯಾವುದೂ ರೋಗ ಬಂದಿಲ್ಲ ಬಿಡಿ. ಒಟ್ಟು ಯಾವುದೇ ಔಷಧಿ ಹೊಡೆಯಲ್ಲ? ಯಾವುದೂ ಔಷಧಿ ನಾವು ಹೊಡೆಯೋಕ್ಕೆ ಹೋಗಲ್ಲ. ಏನೋ ಅಂದರೆ ಕಳೆಗೆ ಒಂದು ಸ್ವಲ್ಪ ಹೊಡಿಬಾರ್ದು ಸರ್ ಅನಿವಾರ್ಯವಾಗಿ. ನಾನು ಸ್ವಲ್ಪ ಇದ್ಯಾವ ರೌಂಡ್ ಅಪ್ ಅಂತಿಲ್ಲ ಅದು ಹೊಡೆಸಲೇ ಬೇಡ, ಅಗಲೆಲ್ಲ ಬೇಸಾಯ ಹೊಡೆದ್ರೆ ಮತ್ತು ಕಳೆಗಳು ಇದಾಗ್ತವೆ, ಭಾಳ ಇದಾಗ್ತವೆ ಅಂತೇಳಿ ರೌಂಡಪ್ ಒಂದು ಸ್ವಲ್ಪ ಹೊಡೆಸ ಅದು ಬಿಡ್ಬೇಕು ಸರ್, ಕಡಿಮೆ ಮಾಡೋಕ್ಕೆ ಹೋಗಂದ. ಈಗ ನೀವು ರಾಸಾಯನಿಕ ಗೊಬ್ಬರ ಈಗ ಕಂಪ್ಲೀಟ್ ಬಿಟ್ಟಿದ್ದೀರಾ, ಅದು ಸರಿ ಪದ್ಧತಿ ಅದು. ಅಂದರೆ ಈಗ ಪದೇ ಪದೇ ಈಗ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ಭೂಮಿಯಲ್ಲಿ ಇರತಕ್ಕಂಥ ಜೀವಾಣುಗಳೆಲ್ಲ ಆಗುತ್ತೆ ಸಾಗುತ್ತೆ. ಅದಕ್ಕೆ ನಾವು ಎಲ್ಲ ಒಂದು ಕಡೆ ಇದು ತಪ್ಪು ಅನ್ಸಲ್ಲ, ತಪ್ಪಾಗುತ್ತೆ ಸಾ ಅನಿವಾರ್ಯವಾಗಿ ಇದು ಕಳೆನಾಶಕ. ಯಾಕೆ ಅಗಲೆಲ್ಲ ಬೇಸಾಯ ಓಡ್ಸಕ್ಕೆ ಬರೋದಿಲ್ಲ ಈಗ, ಅದರಲ್ಲಿ 2 ಸಲ ನೀವು ಬಾಂಡ್ಲಿ ಸರ್ ಆಯ್ತು. ನೀವು ಹೇಳೋದೇನೋ ನಿಜ, ಬಟ್ ಏನಪ್ಪ ಅಂದರೆ ನಾವು ಹುಳ ಒಪ್ಪಿಗೆ ಇಷ್ಟಿಷ್ಟು ಹತ್ರ ಕಾಂಗ್ರೆಸ್ ಗಿಡ ಆಗ್ಬಿಡ್ತವೆ. ಪಾರ್ಥೇನೇಮ್ ಗಿಡ ಸಣ್ಣ ಪುಟ್ಟ, ಈಗ ನಾವು ಮೈಕ್ರೋ ಟೂಬ್ ನೋಡಲೇಬೇಕಲ್ಲ ಕೆಳಗಡೆ, ಅಲ್ಲಿ ಹೋಗ್ತಿತ್ತೋ ಇಲ್ಲೋ, ಅಲ್ಲಿ ಹುಳ ಉಪ್ಪುಡೆಗಳು, ಅದಕ್ಕೆ ಸ್ವಚ್ಛವಾಗಿರ್ಬೇಕು ಅಂತ ನಮ್ಮ ಲೆಕ್ಕ. ಮತ್ತೆ ಔಷಧಿ ಹೊಡಿಬೇಕಾದ್ರೆ ಅದ್ರಾಗ ಹೋಗ್ಬೇಕಾಗುತ್ತಲ್ಲ? ಅಲ್ಲ ನಾವು ನೀವು ದೂರದಿಂದ ನಿಂತ್ಕೊಂಡು ಹೊಡಿತೀವಲ್ಲ, ಅಷ್ಟೇ ಹತ್ರ ತನಕ ಬಿಡ್ಕೊಳಕ್ ಹೋಗಲ್ಲ ನಾವು, ಕೊನೆ ಬೇಸಾಯ ಹೊಡಿಸಿಬಿಡ್ತೀವಿ. ಆದಷ್ಟು ಈ ಕಳೆನಾಶಕಗಳನ್ನ ಸಿಂಪಡಣೆ ಮಾಡೋದನ್ನ ಕಡಿಮೆ ಮಾಡ್ಬೇಕು. ಈಗ ಇದು ಜೀವಾಮೃತ ಇದನ್ನೆಲ್ಲ ಮಾಡಿಕೊಡ್ಬೋದಲ್ಲ ನಿಮ್ಮ ಸರ್? ನಿಜ ನೀವು ಹೇಳ್ತಿರೋದು ನಿಜ ಸರ್, ನಮ್ಮ ಕೈಲಿ ಆಗಲ್ಲ, ನಮಗೂ ವಯಸ್ಸುಗಳದು. ನನ್ನ ಮಗ ಈಗ ಮಾಡ್ತಾ ಇದ್ದಾನೆ, ಅವನೇ ನನಗಿನ್ನ ಚೆನ್ನಾಗಿ ಮಾಡ್ತಾನೆ, ತೊಂದರೆ ಇಲ್ಲ. ಈಗ ಪ್ರತಿ ವರ್ಷ ಈಗೆಲ್ಲ ಗರಿ ಎಲ್ಲ ಬೀಳ್ತವೆ, ತೆಂಗಿನ ಗರಿ ಬೀಳ್ತವೆ, ಅಡಿಕೆ ಗಿಡ ಎಲ್ಲ ಗರಿಗಳು ಸಾಕಷ್ಟು ಭೂಮಿಯಲ್ಲಿ ಬರ್ತಾವಲ್ಲ ಅಡಿಕೆ ತೋಟದಲ್ಲಿ, ಅವನ್ನೆಲ್ಲ ಯಾವ ರೀತಿ ಗೊಬ್ಬರ ಮಾಡ್ತೀರಿ ಸರ್? ಅದನ್ನ ಏನ್ ಮಾಡಲ್ಲ ನಾ ಗೊತ್ತಾರ, ಗೊಬ್ಬರ ಹಾಕ್ಬೇಕ್ರೆ ಅದ್ರೊಳಗೆ ಹಾಕ್ಬಿಡ್ತೀವಿ, ಅದ್ರೊಳಗೆ ಹಾಕಿ ಗೊಬ್ಬರ ಹಾಕಿ ಮಣ್ಣಾಗಿ ಮುಚ್ಚಿಬಿಡ್ತೀವಿ. ಅದು ಒಳಗೆ ಕಳಿಬೇಕು, ಒಳಗೆ ಹೋಗ್ಬಿಡುತ್ತೆ. ಅದು 2 ವರ್ಷದ ತನಕ ಟೈಮ್ ಇರ್ತಾರೆ ಸರ್, ಈ ವರ್ಷ ಹಾಕಿದ್ರೆ 1 ವರ್ಷಕ್ಕೆ 10 ವರ್ಷಕ್ಕೆ ಆಗ್ತಿವಲ್ಲ, ಏನು ತೊಂದರೆ ಆಗಲ್ಲ. ಸಾಕಷ್ಟು ವರ್ಷದಿಂದ ಈ ಅಡಿಕೆ ಬೆಳೀತಾ ಇದ್ರಲ್ಲ, ಈಗ ನೀವು ಯಾವುದೇ ರೀತಿ ಕೇಣಿ ಕೊಡಲ್ಲ, ಬೇಯಿಸಿ ಮಾರಾಟ ಮಾಡ್ತೀವಿ. ಹೌದು, ಮಾಡಿದ್ವಿ. ಅಂದರೆ ಬೇಯಿಸುವ ಒಂದು ವಿಧಾನ ಯಾವ ರೀತಿ, ಇದ್ರ ಬಗ್ಗೆ ಹೇಳಿ. ಇದ್ರ ಬಗ್ಗೆ ಅಂದರೆ ಸರ್, ಅರ್ಧ ಅಂಡೆ ಅಂದರೆ 8-10 ಕೊಡ ಇದ್ದೀವಿ, ದೊಡ್ಡ ಅಂಡೆ ಒಂದು ಅರ್ಧ ಅಂಡೆಗೆ ನೀರು ಹಾಕ್ತೀವಿ, ಅದ್ರ ತುಂಬ ಅಡಿಕೆ ಹಾಕಿಬಿಡ್ತೀವಿ, ಕಂಪ್ಲೀಟಾಗಿ ಕುದಿಸ್ತೀವಿ, ಒಳ್ಳೆ ಕಟ್ಟಿಗಳು ಗರಿಗಳು ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ತೀವಿ. ಕುದಿಸೋ ಅಂದರೆ ಕಲರ್ ಏನು ರೆಡ್ ಕಲರ್ ಬರಬೇಕು. ರೆಡ್ ಕಲರ್ ಬರ್ಬೇಕಂದ್ರೆ ಏನು ಮಾಡಬೇಕು? ಏನಿಲ್ಲ, ನಾವು ರೆಡ್ ಕಲರ್ ಆಟೋಮೆಟಿಕ್ಲಿ ಬರ್ತದೆ, ಅದು ಇದೇ ಬರುತ್ತೆ. ಮನೆಗೆ ಒಬ್ಬರು ಒಂದು ಸ್ವಲ್ಪ ಚಕ್ಕೆ ಹಾಕ್ತೀವಿ, ನೀಲಗಿರಿ ಚಕ್ಕೆ. ಕೆಲವರೆಲ್ಲ ಏನೋ ಹಾಲು ಅಂತ ಹೇಳಿ ಹಾಕ್ತಾರೆ. ಅಲ್ಲ, ಹಾಲು ಒಂದು ಹೋದ್ರಶುದ್ಧ ಹಾಲು ನಾವು ಇಟ್ಕೊಂಡು ಸ್ಟಾಕ್ ಮಾಡಿ ಹಾಕ್ತೀವಿ ಸಹ, ಕೆನೆ ಇದ್ದಂಗೆ ಇರ್ತದ ಅದನ್ನು ಹಾಕ್ತೀವಿ. ಅಂದರೆ ಯಾವುದೇ ಕೆಮಿಕಲ್ ಹಾಕಲ್ಲ? ಕೆಮಿಕಲ್ ಹಾಕಿದೆ ಅಡಿಕೆ ಅಂತ ಬರ್ತದೆ ಸರ್, ನಾವು ನಿಜವಾಗಿ ನಾವಂತೂ ಹಾಕಿಲ್ಲ ಸರ್. ಈಗ ಸೌದೆ ಅದೆಲ್ಲ ಸಿಗುತ್ತೆ ನಿಮಗೆ ಅಡಿಕೆ ಬೇಸಕ್ಕೆ? ಹ್ಞೂ ಸರ್, ಸಂಗ ಬೇಕಾದ್ರೆ ಸರ್ ಅದೇ ಸಿಗ ಸೌದೆ ಗರಿ ಸಿಗ್ತವೆ. ಆಮೇಲೆ ನಾವು ಇಂದು ಸುತ್ತಲೂ ಕಡಿಸುತ್ತಿಗೂ ತ್ಯಾಗದ ಗಿಡ ಹಾಕಿದ್ವಲ್ಲ ಸರ್, ಇಷ್ಟಿಡಿದ ಪಾರಿಗಳು ಇರ್ತಾವೆ, ಕಡಿಸಿಬಿಡ್ತೀವಿ. ಕಡಿಸಿದ್ರೆ ಸೈಡ್ ಅರೆ ಸವರ್ಸ್ಬಿಡ್ತೀವಿ, ಈಗ ಉದ್ದಕ್ಕೆ ಹೋಗ್ಬಿಡ್ತಾವೆ. ಈಗ ಅದು ನಿಮಗೆ ಸೌದೆ ಆಗುತ್ತೆ? ಸೌದೆ ಆಗುತ್ತೆ. ಈಗ ತೆಂಗಿನ ಮಟ್ಟೆ ಬರುತ್ತೆ? ತೆಂಗಿನ ಮಟ್ಟೆ ಬರ್ತಾ ಅಂದ್ರೆ ಸಾಕಷ್ಟು ಕೂಲಿ ಕಾರ್ಮಿಕರು ಬೇಕಾಗ್ತಾರೆ ನಿಮಗೆ? ಬೇಕಾಗ್ತಾರೆ ಸರ್, ಈಗಿನ ಕಾಲದ ಭಾಳ ಕಷ್ಟ ಐತೆ ಸರ್. ನಾವು ಹೆಚ್ಚು ಕಮ್ಮಿ ನಾವು ಮ್ಯಾನ್ಯುವಲ್ ಕಮ್ಮಿ ಮಾಡ್ಬಿಡ್ದು, ಎಲ್ಲ ಆಟೋಮೆಟಿಕ್ಲಿ ಇಡ್ದುಬಿಡ್ದು. ಗೊಬ್ಬರ ಹಾಕೋಕ್ಕೊಂದು ಮಾತ್ರ ಅದು ಏನೋ ಬಂದಿತ್ತಂತ ಮಿಷಿನ್, ಅದೇನೋ ನೋಡಿಲ್ಲ ನಾವು, ಅದು ತೆಗೆದು ಬಂದಾಗದು ಅಂತ ಅದು ಮ್ಯಾನ್ಯುವಲ್ಲೇ ಮಾಡಿಸ್ತೀವಿ, ಇನ್ನೆಲ್ಲ ಟ್ರ್ಯಾಕ್ಟರ್ನ ಕೊಡಿಸ್ಬಿಡ್ತೀವಿ. ಈಗ ಅಡಿಕೆ ಬೇಯಿಸ್ತೀರಿ ಎಲ್ಲ, ಮಳೆಗಾಲದಲ್ಲಿ ನಿಮಗೆ ಸಮಸ್ಯೆ ಆಗುತ್ತಲ್ವಾ ಒಣಗಿಸೋದು ಅದೆಲ್ಲ? ಸಹ ಭಾಳ ಕಟ್ಟಾಗುತ್ತೆ ಸರ್, ಅದೇ ಮಾಡ್ತೀವಿ, ಮಡಿಚಾಪಿ ಮಾಡ್ತೀವಿ, ಹಾಕ್ತೀವಿ, ಕೊನೆಗೆ 8 ದಿವಸ ತಂಗ ಮಳೆ ಇಟ್ಕೊಂಬಿಡುತ್ತೆ ಸರ್. ಅವಾಗ ಮಳೆ ಇಟ್ಕಂದ್ರೆ ಅದು ಅಡಿಕೆ ಏನಿಲ್ಲ, ಅದು ಏನಿಲ್ಲ, ಗಾಳಿಗಾರ ಬಿಟ್ಬಿಡೋಕೆ, ಕೊನೆಗೆ ಕಂಪ್ಲೀಟ್ ಕೈಯಾರೆ ಬಿಟ್ಬಿಡೋಕು, ಆಮೇಲೆ ಅದೇ ಹಾಲು ತಗೊಂಡು ಹಚ್ಚಿ ಮಾಡಿದ್ವಿ. ಅಂದರೆ ನೀವು ಬೇಯಿಸಿ ಹಾಕಿದಾಗ ಒಣಗಕ್ಕೆ ಸರಿಯಾಗಿ ಒಣಗಲಿಲ್ಲ ಅಂದರೆ ಏನಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ? ಸಮಸ್ಯೆ ಕಟ್ಟಿಂಗ್ನಾಗ ಎಡವಟ್ಟು ಮಾಡೋದು, ಕಪ್ಪು ಬಂದ್ಬಿಡುತ್ತೆ ಒಳಗಡೆ. ಕಟ್ಟಿಂಗ್ನಾಗೆ ವ್ಯಾಪಾರ ಮಾಡ್ತಾರಲ್ಲ, ಕಟ್ಟಿಂಗ್ ಮಾಡ್ತಾರೆ ಒಳಗಡೆ ಕಪ್ಪು ಕಾಡಿಗೆ ಬರುತ್ತೆ. ಅಂದರೆ ಗುಣಮಟ್ಟ ಹಾಳಾಗುತ್ತೆ? ಗುಣಮಟ್ಟ ಹಾಳಾಗುತ್ತೆ, ಆಟೋಮೆಟಿಕ್ಲಿ ಕಮ್ಮಿ ಆಗ್ಬಿಡ್ತು. ಪೊಂಗಸ್ ಅಂತಾರೆ ಅದಕ್ಕೆ, ಅದೇ ಮೆಕ್ಕೆಜೋಳದಾಗ ಬರುತ್ತೆ, ಅದನ್ನು ಕೈ ಬಿಡಲ್ಲ ಅದನ್ನ ನಾವು ಅಲ್ಲಿ ತಂಗ. ಏನು ಸರ್ ಇಪ್ರೀತ್ ರೇಟ್ ನಾವು ಹಂಗೆಲ್ಲ ಬಿಟ್ರೆ ಹಂಗಾಗುತ್ತೆ? ಈಗ ಅಡಿಕೆ ಬೇಸಿನ ಮೇಲೆ ಅದ್ರಾಗೆ ಐಟಮ್ ಮಾಡ್ತಾರೆ ಏನಾದರೂ? ಸರ್ ನಾವು ಗ್ರೇಡು ಅಂದರೆ ಅದರಲ್ಲಿ ಭಾಳ ಟೈಪ್ ಇದ್ರೆ, ಅದು ನಾವು ರೈತರುಗಳು ಹಂಗೆ ಮಾಡೋದಿಲ್ಲ. ಕೆಲವು ಗೊಟ್ಟಮೆ ಅಂತ ಇರ್ತವೆ, ಕೆಂಪು ಗೊಟ್ಟು ಅಂತ ಮಿಕ್ಸ್ ಬಂದಿರ್ತವೆ, ಮಿಣ್ಣೆ ಅಂತ ಅದನ್ನ ಮಾತ್ರ ತೆಗಿತೀವಿ ಅಷ್ಟೇ, ಬೆಟ್ಟ ಗಿಟ್ಟ ಎಲ್ಲ ರಾಶಿ ಮಾಡಿ ರಾಸೋ ರಾಶಿ ಅಂತ. ಅದಕ್ಕೆ ಮೂರ್ನಾಲ್ಕು ಐಟಮ್ ಮಾಡಿ ಸಪ್ರೇಟ್ ಒಳ್ಳೆ, ಮತ್ತೆ ಅದು ಗೋಟೆ ಒಳ್ಳೆ ರೇಟ್ ಇದೆ, ಗೋಟೆ ಇವತ್ತು 35,000 ರೂಪಾಯಿ ಇದ್ಬಿಟ್ರೆ ಮಿಣ್ಣೆ ಗೋಟೆ ಒಳಗೆ ರೇಟ್ ಹೆಂಗೆ ಕಮ್ಮಿ, ಯಾವುದೋ ರೇಟ್ ಕಮ್ಮಿ ಇಲ್ಲ, 46,500 ರೂಪಾಯಿ ಒಳ್ಳೆ ರೇಟ್ ಸರ್. ಈ ರೇಟ್ ಸಿಕ್ಬಿಟ್ರೆ ನೀರು ಒಂದು ಚೆನ್ನಾಗಿ ಇದ್ಬಿಟ್ರೆ ಮನೆಗೆ ದುಡ್ಡದೆ ಅಂತ ಸಿಕ್ಕಂಬಿಟ್ರೆ. ಸಸ್ಯಗಳು ಅಷ್ಟೇ ರೇಟ್ ಇದೆಯಲ್ಲವಾ? ಸಸ್ಯಗಳು ಇವತ್ತು 40-35 ರೂಪಾಯಿ 30 ರೂಪಾಯಿ 35 ರೂಪಾಯಿ ಹೆಂಗೆ ಕಮ್ಮಿಗೆ ಆಗಲ್ಲ. ಎಲ್ಲ ಅಡಿಕೆ ಬೇಯಿಸ್ತೀರಿ, ಎಲ್ಲ ಒಣಗಿಸ್ತೀರಿ, ಮಾರಾಟ ಅಂತಂದ್ರೆ ಅವಾಗಲೇ ಮಾರಾಟ ಮಾಡ್ತೀರಿ, ಏನು ಇಟ್ಕೊಳ್ತೀರಾ ಸ್ಟಾಕ್? ನೋಡ್ತೀವಿ ಸರ್, ಡಿಪೆಂಡ್ ಬಂದ ನಮ್ಮ ಒಂದು ಆರ್ಥಿಕ ಮುಗ್ಗಟ್ಟು ಹೆಂಗಿರ್ತದೆ. ರೇಟ್ ಇದೆ ಕೊಟ್ಬಿಡೋದು, ಇದಕ್ಕೆ ನಮಗೆ ಸಫಿಷಿಯಂಟ್ ರೇಟ್ ಇದೆ. ಇವತ್ತು ನಾವು ಕೊಡ್ತೀವಿ 45,000-46,000 ರೂಪಾಯಿ. ಒಳ್ಳೆ ಸರ್, ನಾವು ಕೊಟ್ಬಿಡು ಸರ್, ಒಳ್ಳೆ ತೂಕನೂ ಬರುತ್ತೆ, ಒಳ್ಳೆ ಇದು. ನೀವು ಇಟ್ಟು ಕುದಿಯೋಕ್ಕಿಂತ ಕೊಟ್ಟು ಕುದಿಯೋದು ಉತ್ತಮ ಅಂತ ಅಂತಾರೆ ನಮ್ಮ ಗದೆ, ಆ ಟೈಪ್ ಆಗಿದೆ. ಈಗ ಒಂದು ಟೈಮು 80,000 ಹೋಗಿತ್ತು ಅಡಿಕೆ, ಅವಾಗೆಲ್ಲ ಸಾಕಷ್ಟು ಸ್ಟಾಕ್ ಮಾಡಿದ್ರು ರೈತರು. ಕಳ್ಕೊಂಡ್ರು ಕಳ್ಕೊಂಡ್ರು, ದುಡ್ಕೊಂಡ ಮಾಡಿದ್ರೆ ದುಡಿಮೆ ಮಾಡಿ ಬಾಯ್, ಅದೆಲ್ಲ ಲಕ್ ಅದೇ ಚಾನ್ಸ್ ಅಷ್ಟೇ, ಎಲ್ಲರಿಗೂ ಆಗಿಲ್ಲ. ಈಗ ಈ ವರ್ಷ ಅಡಿಕೆ ಬೇಯಿಸಿದ್ರೆ ನೀವು ಈಗ ಒಂದ್ 2 ವರ್ಷ ಸ್ಟಾಕ್ ಇಟ್ಕೊಂಡ್ರದ್ನ, ಏನದ್ರಲ್ಲಿ ಗುಣಮಟ್ಟ ಹಾಳಾಗುತ್ತೆ? ಗುಣಮಟ್ಟ ಒಳಗಡೆ ಕೆಂಪನ ಸಣ್ಣ ಹುಳ ಬೀಳ್ತಾವೆ. 2 ವರ್ಷ ಇಲ್ಲ 3 ವರ್ಷ ಇಟ್ಟಿದ್ದೆ, 250 ಚೀಲ ಹುಳ ಬಿದ್ದ್ಬಿಟ್ಟು. ಸರ್ ನಿಮ್ಗೆ ಸುಳ್ಳು ಹೇಳೋದಿಲ್ಲ, ಒಂದೇ ಒಂದು ವಿಚಾರ ಹೇಳ್ತೀನಿ. 1972-73 375 ಕ್ವಿಂಟಲ್ ಅಡಿಕೆ ಕೊಟ್ಟಿದ್ದೀನಿ ನಾನೇನಾ. ಇವತ್ತು 46,000 ರೂಪಾಯಿ ನಾನೇ ಕೊಟ್ಟಿನಿ. ಏನ್ ಅನ್ಸುತ್ತೆ ನಿಮಗೆ ಅವಾಗ ಆ ರೇಟಿಗೆ ಕೊಟ್ಟರೆ? ಇಲ್ಲ ಸರ್, ನಿಜವಾಗ ಸುಳ್ಳು ಹೇಳಲ್ಲ, 350 ರೂಪಾಯಿ ಕೊಟ್ಟರು ಭಾಳ ಸುಖವಾಗಿದ್ದಿ ಸರ್, ಭಾಳ ಆನಂದಮಯ ಆಗಿದ್ದಿ. ಇವತ್ತು 40,000-50,000 ರೂಪಾಯಿ ಕೊಟ್ಟರು ಕೂಡ ನೆಮ್ಮದಿ ಇಲ್ಲ. ಯಾಕಿಷ್ಟು ಬದಲಾವಣೆ ಆಯ್ತು ಅಂತ ಹೇಳ್ತೀರಾ ಸರ್? ಬದಲಾವಣೆ ಜನಸಂಖ್ಯೆ, ಆಹಾಕಾರ ಸಿಕ್ತೋ ಇಲ್ಲೋ, ಗುಣಮಟ್ಟದ ಆಹಾರ, ಗುಣಮಟ್ಟ ಮಳೆ ಬೇರೆ ಇಲ್ಲ. ರೈತರು ಆ ಮಹಾರಾಯ ಮಳೆ ಕಾಲ್ದಾಗೈತೆ, ಯಾರು ಏನು ಮಾಡೋಕ್ಕ, ಮಳೆ ಬಂದ್ರೆ ಮನೆ ರೊಕ್ಕ ಇದಾವೆ ಅಂತ. ಈಗ ಎಲ್ಲೋ ಕೆಲವ್ರು ಹೇಳ್ತಾರೆ, ದೊಡ್ಡದ್ರೆ ನಮ್ಗೆ ಎಲ್ಲದನ್ನೂ ನಾವು ಜೀವನ ಸುಖಮಯವಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಹೆಂಗ್ ಸಾ, ಈಗ ನನಗೆ ಕಾಯಿಲೆ ಬಂದಂತೆ ದುಡ್ಡಿದ್ರೆ ಈಗ ಹೋಗ್ತದೆ. ಈಗ ಎಲ್ಲದನ್ನ ದುಡ್ಡಿಂದ ಕೊಂಡ್ಕೊಳ್ಬೋದು, ನೆಮ್ಮದಿ ಅಂತ ತರಕಾಗಲ್ಲವಾ? ನಿಜವಾಗಿ ಶಾಂತಿ ಸಿಗೋದು ನನ್ನ ತೋಟ, ನಾನು ಮಾಡಿದ ತೋಟ ಕೂತ್ಕೊಂಡ್ರೆ ಬುತ್ತಿ ಬಿತ್ತಿ ತಗೊಂಡೋಗ್ತೀನಿ, ರೊಟ್ಟಿ ತಿಂತೀನಿ ಮನೆಗೆ ಅಂತ. ನನಗೆ ಆಕ್ಚುಲಿ ನನಗೆ ಕಾಲು ಚೆನ್ನಾಗಿಲ್ಲ, ವಾರಕ್ಕೆ 2 ಸಾರಿ ನಾನು ನಮ್ಮಂದಿರೋ ಈಗ ಒಂದು ಬೆಳಗ್ಗೆ 10 ಗಂಟೆಗೆ ಹೋಗಿ 5 ಗಂಟೆಗೆ ಬರ್ತೀವಿ. ನೆಮ್ಮದಿ, ಸಂತೋಷ, ಸಮಾಧಾನ, ನಾನು ಮಾಡಿದ್ದಲ್ಲ ನನಗೊಂದು ಹೆಮ್ಮೆ. ಅದೇ ಥರ ನನ್ನ ಮಗನು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ತೋಟದಲ್ಲಿ ಹೋದರೆ ಏನೋ ಒಂದು ರೀತಿಯಾದಂಥ ನೇಚರು, ಸಿಗ್ತಕ್ಕಂಥ ಗಾಳಿ, ನೇಚರ್ ಇನ್ನೊಂದು ಆಕ್ಸಿಜನ್ ಹೇಳ್ತಾರೆ. ಅಡಿಕೆ ಗಿಡದಲ್ಲಿಂತ ಆಕ್ಸಿಜನ್ ಎಲ್ಲಿ ಇಲ್ಲ ಅಂತ ನೋಡಿ. ಆರೋಗ್ಯಕ್ಕೆ ಉತ್ತಮವಾದ ಗಾಳಿ ಸಿಗುತ್ತೆ ನಿಮಗೆ, ಅದನ್ನೆಲ್ಲ ನೀವು ಅನುಭವಿಸಿದ್ರಿ? ಅನುಭವಿಸಿದ್ದೀವಿ. ಒಟ್ಟಾರೆ ನಿಮಗೆ ಅಡಿಕೆ ಕೃಷಿಯಲ್ಲಿ ಸಾಕಷ್ಟು ಲಾಭದಾಯಕವಾಗಿ ಈ ಬೆಳೆ ನಿಮಗೆ ಕೈ ಹಿಡಿದಿದೆ ಹಂಗಾದ್ರೆ? ಅಡಿಕೆ ಒಂದು ಹೇಳ್ತೀನಿ ಸಾ, ಮಳೆ ಇದ್ರೆ ಎಲ್ಲ ಕೈ ಹಿಡ್ದಂಗೆ, ಆ ದೇವ್ರ ಕೈ ಆಗೈತೆ ಎಲ್ಲ. ಸಾ ಸಾಸಿವೆ ಹಳ್ಳಿ ಏತ ನೀರಾವರಿ ಈಗ 3-4 ತಿಂಗಳಿಗೆ ಬರ್ತೇವೆ ಅಂತ ಬಂದುಬಿಟ್ರೆ ನಮಗೇನು ತೊಂದರೆ ಇಲ್ಲ ಸಾ, ಆರಾಮಾಗೆ ನಾವು ಜೀವನ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿರ್ತೀವಿ, ಯಾರಿಗೂ ತೊಂದರೆ ಇರಲ್ಲ. ಈಗ ಸುಮಾರು ವರ್ಷದಿಂದ ನೀವು ಈ ಕೃಷಿ ಬಂದಿದ್ರೆ, ಸಾಕಷ್ಟು ವರ್ಷದಿಂದ ಅಡಿಕೆ ಬೆಳೀತಾ ಇದ್ರಾ, ಅಂದ್ರೆ ಸಾಕಷ್ಟು ಹಣ ನೀವು ಉಳಿತಾಯ ಮಾಡಿದ್ರೆ ಹಂಗಾದ್ರೆ? ಸ್ವಾಮಿ ಹೇಳಿ, ನೀ ಒಂದು 60-70 ಬೋರ್ಗಳು ತಕ್ಷಣ 5 ಕಿಲೋಮೀಟರ್ ಪೈಪ್ ಹಾಕ್ಸಿದ ಎಲ್ಲ ಉಳಿತಾವ ಸ್ವಾಮಿ? ಬ್ಯಾಂಕ್ನ ಸಾಲ, ಸೊಸೈಟಿ ಸಾಲ, ಈ ಜನಗಳ ಹತ್ರ ಸಾಲ ಇದೆ ಸ್ವಾಮಿ. ಈ ವರ್ಷದ ನಿಮ್ಮದಾಗಿರ್ಬೇಕು ಹಂಗೆ ಲೆಕ್ಕ ಹಾಕಿದ್ರೆ. ಅಂದ್ರೆ ಇದಕ್ಕೆಲ್ಲ ಮಳೆ ಕೈ ಕೊಟ್ಟರೆ? ಕೈ ಕೊಟ್ಟರೆ ಇಲ್ಲ ಸರ್, ನಾನು ಇವತ್ತು ಲೆಕ್ಕ ಹಾಕಿದ್ರೆ ಈಗ 250-300 ರೂಪಾಯಿ ಅಡಿಕೆ ಆಗತ್ತೆ ಸರ್. ಅಲ್ಲ ನಾನು ಹಿಂಗೆ ಹೇಳ್ಕೊಂತೀನಿ ಅನ್ನಲ್ಲ, ನನಗೇನು ಅದೇನು ಯಾರೇನು ಕೊಡೋದೆಲ್ಲ ತಗೊಳ್ಳೋದಿಲ್ಲ. ನಮಗೆ ಸಂತೋಷ ಅನ್ನಂದ್ರೆ ನಮ್ಮ ಕೈಯಾಗ ಫಸ್ಲು ಬಂದತ್ತಲ್ಲ ಅದೇ ಸಂತೋಷ ನಮಗೆ. ಮಲ್ಲಿಕಾರ್ಜುನಪ್ಪ ಅವರೇ, ಈಗ ಹಿಂದೆ ನೀವು ಕೃಷಿ ಬಂದಾಗ ಅಲ್ಪ ಸ್ವಲ್ಪ ಅಡಿಕೆ ಇತ್ತು, ಅವತ್ತು ನೀವು ಗಮನಿಸಿದ್ರ ಏನು ನಿಮ್ಮ ಭಾಗದಲ್ಲಿ ಭೀಮ್ ಸಮುದ್ರ ಅಕ್ಕಪಕ್ಕ ಬಿಟ್ಟರೆ ಇದು ಅಡಿಕೆ ಬೇರೆ ಕಡೆ ಎಲ್ಲ ಇರಲಿಲ್ಲ. ಈಗ ದಾವಣಗೆರೆ ಡಿಸ್ಟಿಕ್ಕು, ಚಿತ್ರದುರ್ಗ ಡಿಸ್ಟಿಕ್ಕು ಇಲ್ಲೆಲ್ಲ ನೋಡಿದ್ರಿ, ಈಗ ಜಾಸ್ತಿ ವರ್ಷದಿಂದ ವರ್ಷ ಇವೆರಡೇ ಡಿಸ್ಟಿಕ್ ಅಲ್ಲ, ಕರ್ನಾಟಕದಾದ್ಯಂತ ಕೆಲವೊಂದು ಜಿಲ್ಲೆಯಲ್ಲಿ ಇದರ ಒಂದು ಬೆಳೆ ವಿಸ್ತರಣೆ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ನೋಡಿದರೆ ಮುಂದೆ ಈ ಅಡಿಕೆಗೆ ಅಂದರೆ ರೇಟ್ ಸಿಗ್ಬೋದು, ಯಾವ ರೀತಿ ಭವಿಷ್ಯ ಇದೆ ಅಂತ ಹೇಳ್ತೀರಾ? ಸಾ ಸಾಂಪ್ರದಾಯಿಕವಾಗಿ ನಮ್ಮ ಇಂಡಿಯನ್ ಕಲ್ಚರ್ ಇದ್ರ ಪ್ರಕಾರವಾಗಿ ಶಾಸ್ತ್ರೋಕ್ತವಾಗಿ ಬೇಕೇ ಬೇಕಾಗುತ್ತೆ ಗೊತ್ತಾ. ಇದು ಕೆಟ್ಟದ್ದು ಅಂದರೆ ಕೆಟ್ಟದ್ದು ಮಾಡ್ಕೊಂಡ್ರೆ ಗುಟ್ಕ ಪಟ್ಕ ಅಂದರೆ ಕೆಟ್ಟದ್ದು ಅಂತಾರೆ. ಬಟ್ ಸಾಂಪ್ರದಾಯಿಕವಾಗಿ ಬೇಕೇ ಬೇಕಾಗುತ್ತೆ ಎಲ್ಲರಿಗೂ. ಅಡಿಕೆಯಲ್ಲಿ ಹಾಕೊಂಡ್ರೆ ಹಿಂಗೆ ಒಳ್ಳೇದೋ ಕೆಟ್ಟದ್ದು, ಆರೋಗ್ಯ ಕೊಳ್ಳೆತ್ತಾನೆ, ಮಿತವಾಗಿರ್ಬೇಕು, ಮಿತವಾಗಿರ್ಬೇಕಷ್ಟೇ. ಅಲ್ಲಿ ಹೊಗೆ ಸಪ್ಪಾಕ್ಬಾರ್ದು, ಹೊಗೆ ಸಪ್ಪಾಕ್ಬಾರ್ದು ಮತ್ತೆ. ಅಂದರೆ ಇದು ಒಂಥರ ಈಗ ಸದ್ಯ ಲಾಭದಾಯಕ ಬೆಳೆ ಅಂತ ಲಾಭದಾಯಕ ಆಗಿದೆ ಆಗಿದೆ ಸರ್. ಆಗಿ ಸಾ ನಾನು ಹೇಳ್ತಾ ಇರೋದು 45,000-46,000 ರೂಪಾಯಿ ಸಫಿಷಿಯಂಟ್ ಸರ್, ನಮಗೆ ತೊಂದರೆ ಇಲ್ಲ, ಐ ಕ್ಲಾಸ್ ಆಗ. ಒಟ್ಟಾರೆ ನೀವು ಈ ಅಡಿಕೆ ಬೆಳೆಯಲ್ಲಿ ನೆಮ್ಮದಿ ಕಂಡಿದ್ರೆ? ನೆಮ್ಮದಿ ಕಂಡಿದೆ ಸರ್, ಅದ್ರಾಗ ನಾನು ಹೇಳ್ತಾನ ಹಳೇದು ಮರೆತು ಬಿಡ್ತೀವಿ, ಇವಾಗ ಹೊಸ ಹೆಜ್ಜೆ ಇದು, ಹೊಸದಾಗಿ ನಾವು ಕಂಡುಬಿಟ್ಟಿದ್ವಿ ಅನ್ನಂಗೈತೆ. ಮೊದಲೆಲ್ಲ ಭಾಳ ಕಷ್ಟಪಟ್ಟುಬಿಟ್ಟಿದೆ ಅಂತ ಹೇಳಿದ್ನಲ್ಲ, ಮೊದಲೆಲ್ಲ ಹೇಳ್ಬಿಟ್ನಲ್ಲ. ಈ ವರ್ಷದಿಂದ ಪರವಾಗಿಲ್ಲ ದೇವ್ರಿಗೆ ಭಗವಂತ. ಈ ವರ್ಷ 5 ಎಕರೆಗೆ ಎಷ್ಟಾಗಿದೆ ನಿಮಗೆ? ಸರ್ ನಮ್ಮದು 5 ಎಕರೆಗೆ ಅಂತ ಈಗ ಬಂದಿರೋದು 3 ಎಕರೆ. ಈಗ ಫಸ್ಟ್ ಒಂದು 10 ಕ್ವಿಂಟಲ್ ಆಗಿತ್ತು, 300-320 ಅತ್ಲ ನಮ್ಮ 30. 50 ಕ್ವಿಂಟಲ್ ಏನು ಕಮ್ಮಿ ತೆಗಿಯಲ್ಲ ಸದ್ಯಕ್ಕೆ. ಈ 2 ವರ್ಷ ಹಳೆ ತೋಟ ಎಲ್ಲ ಹೋಗ್ಬಿಡ್ತೀನಿ, ಹಳೆ ತೋಟ ಅಟ್ಟಾಗಲಿ ಫೇಲ್ ರೀ. ಈಗ ಇರೋದು 10 ವರ್ಷದ ಗಿಡ ಸರ್, ಅದು ಉಳಿಸಿ ಹೋಗೋದು ಬರೋದು ಹೋಗೋದು ಬರೋದು ಹಂಗೆ ಹಿಂಗೆ ಆಗಿ ಹಿಂಗೆ ಭಾಳ ಕಷ್ಟ ಅನುಭವಿಸ್ಬಿಟ್ಟು ಸರ್. ರಾತ್ರಿ ಎಲ್ಲ ಅಲ್ಲೇ ಇರ್ತಿದ್ವಿ, 1975 ಕೃಷಿ ಬಂದಿರಲ್ಲ, ಅವಾಗ ವಿದ್ಯಾಭ್ಯಾಸ ಮಾಡಲಿಲ್ಲ ನೀವು ಅವಾಗ? ಸರ್, ನಾನು ಆಕ್ಚುಲಿ 1962 ಇಸ್ವಿನ ಚಿತ್ರದುರ್ಗಕ್ಕೆ ಬಂದ್ವಿ. ನಮ್ಮ ತಂದೆಯವರು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು. ನಾವು ಆವಾಗಲೇ ಅವಳೆ ಬಿಗ್ ಶಾಟ್ ಚೆನ್ನಾಗಿದ್ದೇವಳೆ, ಓದಿನ ಕಡೆ ಅಷ್ಟು ಗಮನ ಬರಲಿಲ್ಲ. ವಿದ್ಯಾಭ್ಯಾಸದ ಅನುಭವ ಅಂದರೆ ನಾವು ಅವತ್ತಿನ ಕಾಲದಾಗೆ SSLC ಅಂದರೆ ಇವತ್ತು PhD ಮಾಡ್ದಂಗೆ ನಾವು ಮಾತಾಡ್ತೀನಿ ಬಿಡ್ರಿ. ಡಾಕ್ಟರ್ ಮಾಡಿಸ್ಬೇಕು ಅಂತ ಹೇಳಿ ನಿಮ್ಮ ತಂದೆಯವರು ಅಂದ್ರಲ್ಲ, ನಿಮಗೆ ಆಸಕ್ತಿ ಇರಲಿಲ್ಲ ಅವಾಗ? ಸಾ, ಹುಡುಗ ಆಟ, ಸೈಕಲ್ ಹೊಡೆಯೋದೇ ಒಂದು ಮಜಾ ಮಾಡೋದು, ಸಿನಿಮಾಕ್ಕೆ ಹೋಗೋದೇ ಒಂದು ಮಜಾ, ಆಟ ಆಗ್ಬಿಡ್ತು. ನಾವು ಓದಿನ ಕಡೆ ಗಮನ ಕೊಡಲಿಲ್ಲ, ಇಲ್ಲದೆ ಸ್ಕಾಲರ್ ಆಗ್ತಿದ್ದೆ ನಾನು, ಈಗ ಓದಬೇಕು ಅನ್ನಂಗೆ ಆಗ್ತದೆ. ಒಳ್ಳೆಯದು ಮಲ್ಲಿಕಾರ್ಜುನಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಅಡಿಕೆ ಕೃಷಿಯ ಸಾಕಷ್ಟು ಏರುಪೇರುಗಳ ಒಂದು ಜೀವನದ ಒಂದು ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಅಡಿಕೆ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಬೆಟ್ಟದ ನಾಗೇನಹಳ್ಳಿಯ ಪ್ರಗತಿಪರ ಕೃಷಿಕರಾದ SSC ಮಲ್ಲಿಕಾರ್ಜುನಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇದುವರೆಗೂ ಇವರನ್ನು ಸಂದರ್ಶನ ಮಾಡಿದವರು UM ಮರಳಸಿದ್ದೇಶ್. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ವರದಿಯನ್ನು ಕೇಳೋಣ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಹೀಗಿದೆ. ಸಜ್ಜೆ ಕನಿಷ್ಠ ಮತ್ತು ಗರಿಷ್ಠ ದರ 1,956 ರೂಪಾಯಿಗಳು. ಕಡಲೆಕಾಳು ಕನಿಷ್ಠ 4,642 4,736 ರೂಪಾಯಿ. ಹರಳು ಬೀಜ 6,846 ರೂಪಾಯಿಗಳು. ಅಲಸಂದೆ ಕನಿಷ್ಠ ಮತ್ತು ಗರಿಷ್ಠ 3,969 ರೂಪಾಯಿಗಳು. ಹುರುಳಿಕಾಳು ಕೂಡ ಕನಿಷ್ಠ ಮತ್ತು ಗರಿಷ್ಠ 3,467 ರೂಪಾಯಿ. ಜೋಳ ಇದರ ಕನಿಷ್ಠ ಮತ್ತು ಗರಿಷ್ಠ ದರ 1,810 ರೂಪಾಯಿ. ಮೆಕ್ಕೆಜೋಳ 1,809 ಗರಿಷ್ಠ 2,316 ರೂಪಾಯಿಗಳು. ರಾಗಿ 1,766 2,281 ರೂಪಾಯಿ. ತೊಗರಿ 2,100 4,386 ರೂಪಾಯಿಗಳು. ಇದು ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ದರ. ಇದೀಗ ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೆಲಗಡಲೆ, ಶೇಂಗಾ ಗೆಜ್ಜೆ 4,329 ರೂಪಾಯಿಗಳು. ಜಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಡಲೆಕಾಳು 4,690 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದಿ ಕಾಯಿ 2,500 3,000 ರೂಪಾಯಿ, ಸೇಬು 6,000 7,000, ಬೂದುಕುಂಬಳಕಾಯಿ ಕನಿಷ್ಠ 800 ಗರಿಷ್ಠ 1,200 ರೂಪಾಯಿಗಳು, ಏಲಕ್ಕಿ ಬಾಳೆ 2,600 3,000, ಪಚ್ಚಬಾಳೆಹಣ್ಣು 900 ರೂಪಾಯಿ, ಹುರುಳಿಕಾಯಿ 1,800 ರೂಪಾಯಿಗಳು, ಬೀಟ್ರೋಟು ಕನಿಷ್ಠ 1,200 ಗರಿಷ್ಠ 1,500 ರೂಪಾಯಿ, ಹಾಗಲಕಾಯಿ 2,500 ಗರಿಷ್ಠ 3,000 ರೂಪಾಯಿಗಳು, ಸೋರೆಕಾಯಿ 800 ಗರಿಷ್ಠ 1,200 ರೂಪಾಯಿ, ಬದನೆಕಾಯಿ 500 800 ರೂಪಾಯಿ, ಗೋರಿಕಾಯಿ 1,000 1500 ರೂಪಾಯಿಗಳು, ಎಲೆಕೋಸು 800 ರಿಂದ 1800, ದಪ್ಪ ಮೆಣಸಿನಕಾಯಿ 6000 ರಿಂದ ಗರಿಷ್ಠ 7000 ರೂಪಾಯಿಗಳು, ಕ್ಯಾರೆಟ್ 2000 ರಿಂದ 3000 ರೂಪಾಯಿ, ಹೂಕೋಸು 500 ರಿಂದ 800 ರೂಪಾಯಿಗಳು, ಸಪೋಟ 1800 ರಿಂದ 2000 ರೂಪಾಯಿಗಳಾದರೆ, ಸೌತೆಕಾಯಿ 800 ರಿಂದ 1800 ರೂಪಾಯಿ, ನುಗ್ಗೆಕಾಯಿ 4000 ರಿಂದ 5000 ರೂಪಾಯಿಗಳು, ಬೆಳ್ಳುಳ್ಳಿ 3000 ರಿಂದ 3500 ರೂಪಾಯಿ, ದ್ರಾಕ್ಷಿ 2500 ರಿಂದ 3000 ರೂಪಾಯಿ, ಅವರೆಕಾಯಿ 2500 ರಿಂದ 3000 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ ಕನಿಷ್ಠ 4000 ರಿಂದ ಗರಿಷ್ಠ 5000 ರೂಪಾಯಿಗಳು, ನೆಲಗಡಲೆ ಕನಿಷ್ಠ ಮತ್ತು ಗರಿಷ್ಠ 5190 ರೂಪಾಯಿ, ಕರಬೂಜ 1500 ರಿಂದ 2000 ರೂಪಾಯಿ. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ನಮ್ಮಲ್ಲಿ ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯಲ್ಲಿ ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದರಗಳನ್ನು ಕೇಳ್ತಾ ಇದ್ದೀರಾ. ನವಿಲುಕೋಸು 1200 ರಿಂದ 1600, ಬೆಂಡೆಕಾಯಿ 1600 ರಿಂದ 2000 ರೂಪಾಯಿಗಳು, ನಿಂಬೆಹಣ್ಣು 2100 ರಿಂದ 2300 ರೂಪಾಯಿಗಳಾದರೆ, ಮೆಕ್ಕೆಜೋಳ 2220 ರಿಂದ 2288 ರೂಪಾಯಿಗಳು, ಮೂಸಂಬಿ ಕನಿಷ್ಠ 3500 ರಿಂದ 4000 ರೂಪಾಯಿಗಳು, ಈರುಳ್ಳಿ 500 ರಿಂದ 2700 ರೂಪಾಯಿಗಳು, ಕಿತ್ತಳೆ 3000 ರಿಂದ 3500 ರೂಪಾಯಿಗಳು, ಪಪ್ಪಾಯಿ 1000 ರಿಂದ 2000 ರೂಪಾಯಿ, ಅನಾನಸ್ಸು ಕೂಡ 1000 ರಿಂದ 2000 ರೂಪಾಯಿಗಳು, ದಾಳಿಂಬೆ 3000 ರಿಂದ 8000 ರೂಪಾಯಿಗಳಾದರೆ, ಆಲೂಗಡ್ಡೆ 1300 ರಿಂದ 1500 ರೂಪಾಯಿ, ಮೂಲಂಗಿ 1000 ರಿಂದ 1500 ರೂಪಾಯಿಗಳು, ರಾಗಿ 1760 ರಿಂದ 1900 ರೂಪಾಯಿ, ಹೀರೆಕಾಯಿ 1800 ರೂಪಾಯಿಗಳಿಂದ 2200 ರೂಪಾಯಿಗಳು, ಸೀಮೆ ಬದನೆಕಾಯಿ 1200 ರಿಂದ 1500 ರೂಪಾಯಿ, ಸುವರ್ಣಗೆಡ್ಡೆ 2200 ರಿಂದ 2600 ರೂಪಾಯಿಗಳಾದರೆ, ತೊಂಡೆಕಾಯಿ 2200 ರಿಂದ 2800 ರೂಪಾಯಿಗಳು, ಟೊಮ್ಯಾಟೊ 300 ರಿಂದ 500 ರೂಪಾಯಿ, ಕಲ್ಲಂಗಡಿ 1000 ರಿಂದ 2500 ರೂಪಾಯಿ. ಇದು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವಾಗಿದೆ. ಹರಪನಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರಾಗಿ 2230 ರಿಂದ 2260 ರೂಪಾಯಿಗಳ ದರವನ್ನು ಹೊಂದಿದೆ. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯನ್ನು ಕೇಳಿದ್ರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಜನಪದ ಗೀತೆ ಕೇಳಿ ಬರ್ತಾ ಇದೆ. ಮೂಡಿ ಬಂದಿರುವ ಸ್ವರಗಳು ಬಿಕೆ ಸುಮಿತ್ರ, ಜೊತೆಗೆ ಎಂಎಲ್ ಸುಧಾಕರ್ ಮತ್ತು ಗೋಪಿ ಸುಧಾ ಅವರು ಗೀತೆಯನ್ನು ಹಾಡಿದ್ದಾರೆ. ನಮ್ಮನೆಯಾಗಿ ಕಾಲು ಕೋಲೆ ಸಣ್ಣ ಮೂಡಿ ಕಟ್ಟಿ ಕೋಲು ಕೋಲೆ ನೋಡೊಂದಬ್ಬ ಬಂತಂದು ಗೀಟ್ಲು ಕೋಲು ಕೋಲೆ